ಕೇಶವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಕಳೆದ ಶನಿವಾರ ಒಬ್ಬ ವೈಷ್ಣವ ಭಕ್ತ ಶ್ರೀರಾಮಕೃಷ್ಣನನ್ನ ಕೇಳ್ತಾನೆ, ಮಹಾಶಯರೇ, ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ತಾನೇ ಏನಿದೆ ಅಂತ. ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿದ್ದೆವು ನಾವು ಈ ಪ್ರಶ್ನೆಯ ಬಗ್ಗೆ. ಅವನು ಕೇಳುವ ಪ್ರಶ್ನೆ ನೋಡಿ, ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ತಾನೇ ಏನಿದೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ, ಏನು ಹೇಳಬಹುದಾಗಿತ್ತು? ಏನು ಭಗವಂತನ ಸಂಬಂಧವಾಗಿ ಯೋಚಿಸಬೇಡವೆ, ಹರಿನಾಮಸ್ಮರಣೆ ಮಾಡದೆ ಮನುಷ್ಯನಿಗೆ ಬೇರೆ ದಾರಿ ಏನಿದೆ ಅಂತ ಬಗೆ ಬಗೆಯಾಗಿ ಹೇಳಬಹುದಾಗಿತ್ತು. ಆದ್ರೇನು ಹೇಳಿದರು, ಮನುಷ್ಯನಿಗೆ ಈ ಜ್ಞಾನ ಇರುವುದೇ ಆದರೆ ಆತ ಜೀವನ್ಮುಕ್ತ. ಯಾವ ಜ್ಞಾನ? ಅವನು ಯಾವ ಜ್ಞಾನದ ಬಗ್ಗೆ ಹೇಳಿದ? ಅವನು ಜ್ಞಾನದ ಬಗ್ಗೆ ಏನು ಹೇಳಲಿಲ್ಲ. ಅವನು ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇಲ್ಲದಿರುವಂತಹದ್ದು ಒಂದು ಜ್ಞಾನ ಅಂತ ಕರೀತಾರೆ ಇಲ್ಲಿ ಶ್ರೀರಾಮಕೃಷ್ಣರು. ಭಗವಂತನನ್ನ ಸ್ಮರಣೆ ಮಾಡದೇ ಇರತಕ್ಕಂತಹದ್ದು ಒಂದು ಅತ್ಯಂತ ಉನ್ನತ ಸ್ಥಿತಿ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು ಈ ಮಾತಿನ ಮೂಲಕ. ಯಾತಕ್ಕೆ ಅಂತಂದ್ರೆ, ಭಗವಂತ ಒಳಗೆ ಹೊರಗೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಕ್ಕಂತಹ ಜ್ಞಾನ ಅದು ಬಂದಾಗ ಹೊಸದಾಗಿ ಆಲೋಚನೆ ಮಾಡತಕ್ಕಂತಹದ್ದು ಏನಿದೆ ಅಂತ ತಾತ್ಪರ್ಯ. ಭಗವಂತನ ಸ್ಮರಣೆ ಮಾಡೋದು ಅಂತನ್ನೋದು ಎಲ್ಲಿವರೆಗೆ? ಎಲ್ಲಿಯವರೆಗೆ ಅವನು ಒಳಗೂ ಹೊರಗೂ ಅವನೇ ಇದ್ದಾನೆ ಅಂತ ಹೇಳತಕ್ಕಂತಹ ಬೋಧೆ ಉಂಟಾಗುವುದಿಲ್ಲವೋ ಅಲ್ಲಿವರೆಗೆ. ಆಮೇಲೆ ಅವನು ಜೀವನ್ ಮುಕ್ತ, ಅದರಲ್ಲೇ ಮುಳುಗ್ಕೊಂಡಿರ್ತಾನೆ, ಭಗವದ್ಭಾವದಲ್ಲೇ ಅವನು ಮುಳುಗ್ಕೊಂಡಿರ್ತಾನೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದ್ರು, ಆತ ಜೀವನ್ ಮುಕ್ತ, ಅವನಿನ್ನು ಭಾವಿಸಿ ಮಾಡಬೇಕಾದ್ದೇನೂ ಇಲ್ಲ ಅಂತ. ಆದರೆ ಸ್ವಯಂ ಶ್ರೀರಾಮಕೃಷ್ಣರು ಆ ಕಡೆ ಸಗುಣ ಸಾಕಾರ ಧ್ಯಾನದ ಮೂಲಕ ಸಾಕ್ಷಾತ್ಕಾರ, ಈ ಕಡೆ ನಿರ್ಗುಣ ನಿರಾಕಾರದ ಮೂಲಕವೂ ಕೂಡ ಸಾಕ್ಷಾತ್ಕಾರ, ನಿರ್ವಿಕಲ್ಪ ಸಮಾಧಿಯ ಮೂಲಕ ಇಷ್ಟೆಲ್ಲ ಮಾಡಿಕೊಂಡವರು ಕೂಡ ಮಧ್ಯೆ ಮಧ್ಯೆ ಕಾಳಿ ದೇವಾಲಯಕ್ಕೆ ಹೋಗಿ ಕಾಳಿಯನ್ನು ಕೇಳಿಕೊಳ್ಳದಂತೆ, ಏನು ಆಗಾಗ ಸ್ಮರಣೆ ಮಾಡೋದಂತೆ, ಭಜನೆ ಮಾಡೋದಂತೆ, ಸಮಾಧಿಗೆ ಹೋಗೋದಂತೆ, ಆ ನರೇಂದ್ರ ಬಂದು ಏನಾದರೂ ಯದ್ವಾ ತದ್ವಾ ಪ್ರಶ್ನೆ ಹಾಕಿದಾಗ ಆ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಅಂತನು ಹಾಗೆ ಹೆದರ್ಕೊಂಡು ಓಡಿ ಹೋಗಿ, ಅಮ್ಮ ಅವನು ಈ ತರ ಹೇಳ್ತಾ ಇದ್ದಾನಲ್ಲ, ಇದಕ್ಕೆ ಏನು ಹೇಳುದು ಅಂತ ಏನೂ ಅರಿಯದ ಮಗುವಿನಂತೆ ಕೇಳೋದೇನು. ಹಾಗಾದ್ರೆ ನಿರ್ವಿಕಲ್ಪ ಸಮಾಧಿ ಆದಮೇಲೆ ಅವರು ಶ್ರೀರಾಮಕೃಷ್ಣ ಮೌನವಾಗಿ ಸುಮ್ಮನೆ ಕೊಡ್ತಿರಬಹುದಾಗಿತ್ತಲ್ಲ. ಅವರಂತೂ ಜೀವನ ಮುಕ್ತರೇ, ಅದರೊಳಗೆ ಸಂಶಯವೇ ಇಲ್ಲ. ಅಂದ್ರೆ ಮಾನುಷ ದೃಷ್ಟಿಯಿಂದ ನೋಡಿದಾಗ, ಅವತಾರ ಪುರುಷರು ಅಂತ ದೃಷ್ಟಿಯಿಂದ ನೋಡಿದಾಗ ಬೇರೆನೆ ಅರ್ಥ ಬಂದು ಹೋಯ್ತಲ್ಲಿಗೆ. ಮಾನುಷ ದೃಷ್ಟಿಯಿಂದ ನೋಡಿದ್ರೂ ಕೂಡ ಅವರು ಜೀವನ ಮುಕ್ತರೇ ಆದ್ರಿಂದ ಅವರು ಸುಮ್ಮನಿರಬಹುದಲ್ಲ. ಅವರು ತಾನೇ ಭಗವತ್ ಸ್ಮರಣೆ ಮಾಡುವಂತಹ ಕೆಲಸಕ್ಕೆ ಯಾತಕ್ಕೆ ಕೈ ಹಾಕಿದ್ರು? ಆಮೇಲೆ ಸುಮ್ಮನಿರಬಹುದಾಗಿತ್ತಲ್ಲ. ಹಾಗೂ ಸರಿ, ಹೀಗೂ ಸರಿ. ಒಂದು ವೇಳೆ ಭಗವಂತನ ಬಗ್ಗೆ ಆ ಒಂದು ಬಗ್ಗೆ ಜ್ಞಾನ ಉಂಟಾದಾಗ, ಒಳಗೂ ಹೊರಗೂ ಅವನೇ ಇದ್ದಾನೆ ಅಂತ ಹೇಳ್ತಕ್ಕಂಥ ಜ್ಞಾನ ಉಂಟಾದಾಗ ಅವನು ಸುಮ್ಮನಾಗಿದ್ರೆ ಯಾವ ದೇವಸ್ಥಾನಗಳಿಗೂ ಹೋಗುವುದಿಲ್ಲ, ಯಾವ ತೀರ್ಥಕ್ಷೇತ್ರಗಳಿಗೂ ಹೋಗುವುದಿಲ್ಲ, ಯಾವ ಭಜನೆಯನ್ನು ಮಾಡುವುದಿಲ್ಲ, ಅವನು ಪಾಡಿಗೆ ಸುಮ್ಮನೆ ಇರ್ತಾನೆ ಅಂತ. ಅದು ಸರಿಯೇ, ಒಂದು ವೇಳೆ ಮಾಡಿದ್ರು ಅದು ಸರಿಯೇ, ತಪ್ಪೇನಿದೆ ಅದರಲ್ಲಿ? ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಾವು. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಯುತ್ತೆ, ಹೇಳ್ತಾರೆ ಆದರೆ ಎಲ್ರಿಗೂ ಇದರಲ್ಲಿ ಶ್ರದ್ಧೆ ಇಲ್ಲ, ಬಾಯಲ್ಲಿ ಮಾತ್ರ ಹಾಗೆ ಹೇಳ್ತಾರೆ. ದೇವರು ಎಲ್ಲೆಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಬಾಯಲ್ಲಿ ಮಾತ್ರ ಹಾಗೆ ಹೇಳ್ತಾರೆ. ಭಗವಂತನಿದ್ದಾನೆ, ಆತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಅಂತ ಅನ್ನೋದನ್ನು ಪ್ರಾಪಂಚಿಕರು ಕೇಳಿ ತಿಳಿದುಕೊಂಡಿದ್ದಾರೆಯೇ ವಿನ ಅದರಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ. ಪ್ರಾಪಂಚಿಕರ ಭಗವದ್ಭಾವನೆ ಯಾವ ರೀತಿಯದು ಗೊತ್ತೇ? ಅದು ಚಿಕ್ಕ ಮಕ್ಕಳು ಜಗಳವಾಡುವಾಗ ದೇವರಾಣಿಗೂ ದೇವರಾಣಿಗೂ ಅಂತ ಹೇಳುತ್ತೀವಲ್ಲ ಹಾಗೆ. ಅವು ಆ ಮಕ್ಕಳು ಆ ಪದವನ್ನ ತಮ್ಮ ಚಿಕ್ಕಮ್ಮ ದೊಡ್ಡಮ್ಮಂದಿರು ಜಗಳ ಕಾಯುವಾಗ ಉಪಯೋಗಿಸುವುದನ್ನು ನೋಡಿ ಕಲಿತುಕೊಳ್ಳುತ್ತವೆ, ಮತ್ತು ತಾವು ಕೂಡ ಹಾಗೆ ಹೇಳುತ್ತವೆ. ಪ್ರಾಪಂಚಿಕರು ದೇವರಿದ್ದಾನೆ ದೇವರಿದ್ದಾನೆ, ದೇವರು ಕಂಡಾಗ ಆಗುತ್ತೆ ಅಂತನ್ನೋದೆಲ್ಲ ಇಷ್ಟೇ ಅದರ ಆಳ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಎಲ್ಲರಿಗೂ ಭಗವಂತನನ್ನು ಗ್ರಹಿಸುವುದಕ್ಕೆ ಸಾಧ್ಯವೇ? ಆತ ಅಂದರೆ ಭಗವಂತ, ಆತ ಒಳ್ಳೆಯವರು ಕೆಟ್ಟವರು ಭಕ್ತರು ಅಭಕ್ತರು ವಿಶ್ವಾಸಿ ಅವಿಶ್ವಾಸಿ ಎಲ್ಲರನ್ನೂ ಸೃಷ್ಟಿಸಿದ್ದಾನೆ. ಆತನ ಸೃಷ್ಟಿಯಲ್ಲಿ ಈ ವೈಚಿತ್ರ್ಯವೆಲ್ಲ ಇದೆ. ಆತನ ಶಕ್ತಿ ಕೆಲವುದರಲ್ಲಿ ಅಧಿಕವಾಗಿ ಇನ್ನು ಕೆಲವುದರಲ್ಲಿ ಕಡಿಮೆಯಾಗಿ ವ್ಯಕ್ತವಾಗಿದೆ. ಸೂರ್ಯನ ಬೆಳಕು ಮಣ್ಣಿಗಿಂತ ನೀರಿನಲ್ಲಿ ಹೆಚ್ಚಾಗಿ ಪ್ರತಿಬಿಂಬಿತವಾಗುತ್ತೆ, ಕನ್ನಡಿಯಲ್ಲಿ ಇನ್ನೂ ಅಧಿಕವಾಗಿ. ಹಾಗೆಯೇ ಭಕ್ತರಲ್ಲೂ ವಿವಿಧ ಅಂತಸ್ತಿನವರಿದ್ದಾರೆ, ಉತ್ತಮ ಮಧ್ಯಮ ಅಧಮ. ಗೀತೆಯಲ್ಲಿ ಇವೆಲ್ಲ ವರ್ಣಿತವಾಗಿವೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಷ್ಟು ಮಾತುಗಳನ್ನು ಹೇಳಿದರು, ಎಷ್ಟು ಮಾತುಗಳನ್ನು ಹೇಳಿದರು. ನಮ್ಮ ನಿತ್ಯ ಜೀವನದಲ್ಲಿ ನಾವು ಜನರೊಡನೆ ಓಡಾಡುವಾಗ ಒಡನಾಡುವಾಗ ಹೇಳುವಂತ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಏನದು ಉತ್ತರ? ಮೊದಲನೇದಾಗಿ ಜನರೆಲ್ಲ ದೇವರಿದ್ದಾನೆ ಅಂತ ಹೇಳಿದರೂ ಕೂಡ ಅದಕ್ಕೆ ವಿಶೇಷ ಏನೂ ಗಮನ ಕೊಡಬೇಕಾಗಿಲ್ಲ. ಯಾಕೆ? ಅಲ್ಲಿ ಇಲ್ಲಿ ಕೇಳಿದ ಮಾತು, ಅಲ್ಲಿ ಇಲ್ಲಿ ಓದಿದ ಮಾತು, ಇನ್ನು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಕ್ಕಂತಹ ಮಾತು. ಆಳವಾಗಿ ಭಗವಂತನೇ ತನ್ನ ಸರ್ವಸ್ವ ಅಂತ ಹೇಳ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಅವರೆಲ್ಲ ಇರೋದಿಲ್ಲ. ಆದ್ರಿಂದ ಅವರೆಲ್ಲ ಹೇ ರಾಮ ಹೇ ಕೃಷ್ಣ ಅಂತ ಹೇಳಿದ್ತಕ್ಕಣ ಓ ಮಹಾ ದೊಡ್ಡ ಭಗವದ್ಭಕ್ತ ಅಂತ ಹೇಳಿ ನಾವು ಅವರಿಗೆ ಕೈ ಮುಗಿಬೇಕಾಗಿಲ್ಲ. ಆದ್ರೆ ಅಷ್ಟಾದರೂ ಮಾಡಿದ್ರಲ್ಲ, ಮತ್ತು ನಾವು ಮಾಡೋದು ಅಷ್ಟೇ ತಾನೆ. ಆದ್ರಿಂದ ನಮಗೂ ಅವರಿಗೂ ಹೆಚ್ಚೇನು ವ್ಯತ್ಯಾಸವಿಲ್ಲ, ಆದ್ರಿಂದ ಸುಮ್ಮನಿರಬಹುದು. ಇನ್ನೊಂದು ಮಾತನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಗವಂತನನ್ನ ಎಲ್ಲರೂ ಗ್ರಹಿಸುವುದಕ್ಕೆ ಸಾಧ್ಯವೇ? ಯಾರಂದ್ರೆ ಅವರು ಭಗವಂತನನ್ನು ಗ್ರಹಿಸುವುದಕ್ಕೆ ಸಾಧ್ಯವೇ? ಮಹಿಮೆ ಮಹಿಮೆಯನ್ನು ಅರಿಯುವುದೆಂದೆಂಬರಮ್ಮ ಅಂತ ಆ ಶ್ರೀ ಶಾರದಾದೇವಿ ಹೇ ಮಹಾಮಾತೆಯ ಹಾಡಿನಲ್ಲಿ ನೀವು ಕೇಳ್ತೀರಿ. ಒಬ್ಬ ಮಹಿಮಾವಂತ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಅದೇ ಮಹಿಮೆಗೆ ಏರಿರಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರು ಅದ್ಭುತವಾದ ವಾಕ್ಯಗಳನ್ನೆಲ್ಲ ಹೇಳಿದ್ದಾರೆ, ಅದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ನಮಗೆ ನಾಲ್ಕು ಜನ್ಮ ಇದ್ರೂ ಸಾಲದು ಅಂತನಿ. ಹೌದು ಹೌದು, ಬಹಳ ಬರೆದಿದ್ದಾರೆ ಅಂತ ಹೇಳಿ ತೃಪ್ತಿ ಪಡೋದೆಷ್ಟು ಅಷ್ಟೇ. ವಿವೇಕಾನಂದ್ರ ಅವ್ರ ವಿಷಯದಲ್ಲಿ ಹೇಳೋದೇನಿದೆ ಅಂತ ಕೈ ಮುಗಿದು ತೃಪ್ತರಾಗತಕ್ಕಂಥ ನಮಗೆ ನಿಜವಾಗಿಯೂ ಅವರೇನು ಹೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಕಲ್ಪನೆ ಕೂಡ ಆಗಿಲ್ಲ. ಇರಲಿ, ಒಂದು ಮಾತನ್ನು ಅವ್ರು ಹೇಳ್ತೇನೆ. ನಮ್ಮೊಳಗೆ ದೈವತ್ವ ಉದಿಸದೆ ಯಾವ ದೇವಸ್ಥಾನದ ದೇವರಿಯೂ ದೇವರು ನಮ್ಮೊಡನೆ ಮಾತನಾಡುವುದಿಲ್ಲ ಅಂತ ಹೇಳ್ತಾರೆ ಅವರು. ನಮ್ಮಲ್ಲಿ ದೈವತ್ವ ಎಷ್ಟರ ಮಟ್ಟಿಗೆ ಏರಿರುತ್ತೋ ಜಾಗೃತವಾಗಿರುತ್ತೋ ಅಷ್ಟರ ಮಟ್ಟಿಗೆ ಆ ದೇವತೆ ಅಲ್ಲಿಂದ ಪ್ರಸಾದ ಕೊಡ್ತಾರೆ ಅಥವಾ ಅನುಗ್ರಹ ಮಾಡ್ತಾನೆ. ನಮ್ಮ ದೈವತ್ವದ ವಿಕಾಸಕ್ಕೆ ಅನುಸಾರವಾಗಿ ಮಾತ್ರವೇ ಆ ದೇವರ ನಿಜವಾದ ದೇವರ ಆವಿರ್ಭಾವ ಅನುಗ್ರಹ ಸಾಕ್ಷಾತ್ಕಾರ ಎಲ್ಲ. ಆದ್ರಿಂದ ನಮ್ಮನ್ನು ನಾವು ಜಾಗೃತಗೊಳಿಸಿಕೊಳ್ಳದೆ, ಆ ಪರಿಪೂರ್ಣ ಪ್ರಮಾಣಕ್ಕೆ, ಭಗವಂತನ ಪ್ರಮಾಣಕ್ಕೆ ಸರಿಯಾಗಿ ಜಾಗೃತಗೊಳಿಸಿಕೊಳ್ಳದೆ ಅವನನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ರಿಗೂ ಭಗವಂತನನ್ನು ಏಕಪ್ರಕಾರವಾಗಿ ಗ್ರಹಿಸೋದಕ್ಕೆ ಸಾಧ್ಯವೇ? ಭಗವಂತ ಯಾರು? ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಆ ಭಗವಂತ ಇದಾನಲ್ಲ, ಅವನು ಒಳ್ಳೆಯವ್ರನ್ನೂ ಸೃಷ್ಟಿಸಿದ್ದಾನೆ, ಕೆಟ್ಟವ್ರನ್ನೂ ಸೃಷ್ಟಿಸಿದ್ದಾನೆ, ಭಕ್ತರನ್ನೂ ಸೃಷ್ಟಿಸಿದ್ದಾನೆ, ಭಕ್ತರು ಅಲ್ಲದಿರುವವರನ್ನೂ ಸೃಷ್ಟಿಸಿದ್ದಾನೆ, ವಿಶ್ವಾಸಿಗಳನ್ನೂ ಸೃಷ್ಟಿಸಿದ್ದಾನೆ, ಅವಿಶ್ವಾಸಿಗಳನ್ನೂ ಸೃಷ್ಟಿಸಿದ್ದಾನೆ. ಅವಿಶ್ವಾಸಿಗರನ್ನ ನಾಸ್ತಿಕರನ್ನ ಕಂಡು ನಾವು ಆಗತಾನೇ ಆಸ್ತಿಕರಾಗಿದ್ದೇವಲ್ಲ, ಮೂಗು ಮುರಿಯೋದು ಅವ್ರ ಮೇಲೆ ನೋಡಿ, ಅವನ ದೇವರ ಮೇಲೆ ನಂಬಿಕೆ ಇಲ್ಲ ಅವನಿಗೆ, ಇವರಿಗೆ ಮಹಾನಂಬಿಕೆ ಇದೆ ಅನ್ನೋ ಹಾಗೆ ಯಾವ ಕ್ಷಣಕ್ಕೆ ಇವರು ಭಕ್ತಿ ತರ್ತಕ್ಕಂಥದ್ದು ತತ್ತರಿಸಿ ಹೋಗುತ್ತೋ ಗೊತ್ತಿಲ್ಲ. ಏನಾದ್ರು ದೊಡ್ಡ ಕಷ್ಟ ಬಂತು ಅಂತ ಹೇಳಿದ್ರೆ ಆ ದೇವರಿಗೆ ಕಣ್ಣಿದೆಯಾ, ಮೂಗಿದೆಯಾ, ನಾಲ್ಗೆ ಇದೆಯಾ ಇತ್ಯಾದಿ ಹೇಳ್ತಾ ಇರ್ತೀವಿ ನಾವು. ನಾನೇನಾದರೂ ದೇವರಾಗಿದ್ರೆ ಇಂತಹ ಪ್ರಪಂಚ ಸೃಷ್ಟಿಸಿದ್ದ? ಆ ದೇವರಿಗೆ ಬುದ್ಧಿನೇ ಇಲ್ಲ, ಅವನಿಗೆ ಈ ಥರದ ಪ್ರಪಂಚ ಸೃಷ್ಟಿಸಿದ. ಈ ರೀತಿಯಲ್ಲೆಲ್ಲ ನಮ್ಮ ಮಾತು ಬರುತ್ತದೆ. ಅಲ್ಲಿವರೆಗೆ ನಾವು ದೇವರಿದ್ದಾನೆ, ದೇವರು ಬಹಳ ದೊಡ್ಡವನು ಅಂತ ಹೇಳಿ ನಮಸ್ಕಾರ ಮಾಡಿದ್ರು, ಯಾಕೆ ಎಲ್ಲ ಅನುಕೂಲವಾಗಿತ್ತು ನೋಡಿ. ಅಷ್ಟೇ ನಮ್ಮ ಭಕ್ತಿ. ಆದ್ರಿಂದ ಆ ಅವಿಶ್ವಾಸಿಗರನ್ನ ಅಥವಾ ನಾಸ್ತಿಕರನ್ನ ಕಣ್ಣು ನಾವು ಮೂಗು ಮುರಿತಾ ಇರ್ತೀವಿ. ಆದ್ರೆ ನಾವು ಮೊನ್ನೆ ತಾನೇ ಆ ನಾಸ್ತಿಕ ಸ್ಥಿತಿಯಿಂದ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಂಡಿದ್ದ ಕಡೆಗೆ ಬರ್ತಾ ಇರುವವರು. ಈ ಎಲ್ಲ ಸ್ಥಿತಿಯನ್ನು ಉಂಟು ಮಾಡಿದವನು ಭಗವಂತನೇ. ಒಳ್ಳೆಯವ್ರನ್ನೂ ಅವನೇ ಸೃಷ್ಟಿ ಮಾಡಿದ್ದು, ಕೆಟ್ಟವ್ರನ್ನೂ ಅವನೇ ಸೃಷ್ಟಿ ಮಾಡಿದ್ದು. ಭಗವಂತನ ಸೃಷ್ಟಿ ಇದೆಲ್ಲ ಅಂತ ಹೇಳಿದ ಮೇಲೆ ಪ್ರತಿಯೊಂದನ್ನು ಕೂಡ ಒಪ್ಪಿಕೊಳ್ಳಬೇಕು. ಭಗವಂತ ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟ ಅಂತ ಕೇಳಲೇಬಾರದು. ಅಂಥವ್ರನ್ನೂ ಸೃಷ್ಟಿ ಮಾಡಿದ್ದಾನೆ. ಯಾತಕ್ಕೋಸ್ಕರ? ಅದೊಂದು ಸವಾಲು. ಕೆಟ್ಟವರ ಮಧ್ಯೆಯೂ ಕೂಡ ನಮ್ಮ ಒಳ್ಳೆತನವನ್ನು ನಾವು ಕಾಪಾಡಿಕೊಳ್ಬೇಕು. ಲಂಚಕೋರರ ನಡುವೆಯೂ ಕೂಡ ನಾವು ವಂಚನೆ ಇಲ್ಲದೆ ನಡೆದುಕೊಳ್ಬೇಕು. ಸುಳ್ಳು, ಕಪಟ, ಮೋಸ ಅಂಥವರ ಮಧ್ಯೆಯೂ ಕೂಡ ನಾವು ಸತ್ಯಸಂಧರಾಗಿಯೇ ಇರಬೇಕು. ಅಂತಹ ಒಂದು ಛಾತಿ, ಅಂತಹ ಒಂದು ಗತ್ತು, ಆಧ್ಯಾತ್ಮಿಕ ಗತ್ತು ಇರಬೇಕು. ಅದೇ ಒಮ್ಮೆ ನಾವು ಉಪನ್ಯಾಸದಲ್ಲಿ ಮಾತನಾಡಿದ್ರು, ಶ್ರೀರಾಮಕೃಷ್ಣ ಕಾವು ಕಾವು ಕಾವಿಗೆ ಸಂಬಂಧಪಟ್ಟಂತ ಮಾತವೆಲ್ಲ. ಗೊಡ್ಡು ವೇದಾಂತಿಗಳಾಗೋದು ಅಂತಂದ್ರೆ ಅದೇನೆ, ಶಕ್ತಿಯಲ್ಲಿರತಕ್ಕಂಥವ್ರು. ಸುಮ್ಮನೆ ಕೈಲಾಗದಿದ್ದಕ್ಕೆ ವೇದಾಂತದ ವಾಕ್ಯವನ್ನು ಮಾತಾಡಿಕೊಂಡಿರತಕ್ಕಂಥವ್ರು. ಶಕ್ತಿಶಾಲಿಗಳಾದಂತಹ ವ್ಯಕ್ತಿಗಳು ವೇದಾಂತಿಗಳು ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ದುಷ್ಟರ ನಡುವೆಯೂ ಕೂಡ ಧೀಮಂತ ವ್ಯಕ್ತಿಯಾಗಿ ಬಾಳ್ಬೇಕು. ಆ ದುಷ್ಟರೆಲ್ಲ ಪರಸ್ಪರರಿಗೂ ದುಷ್ಟರಾಗಿರಬಹುದು, ಸಾಮಾನ್ಯರಿಗೆಲ್ಲ ದುಷ್ಟರಾಗಿರಬಹುದು, ಆ ಶಿಷ್ಟನ ನಿಜವಾದ ಶಿಷ್ಟನ ಮುಂದೆ ಅವರೆಲ್ಲ ಬಾಗಿಯೇ ಬಾಗುತ್ತಾರೆ. ಗುಡ್ನೆಸ್ ಬೇಸ್. ಆದರೆ ಅದು ಪ್ರಾಮಾಣಿಕವಾದ ಒಳ್ಳೆತನವಾಗಿರಬೇಕು, ಪ್ರಾಮಾಣಿಕವಾದಂತಹ ಭಕ್ತಿ ಆಗಿರಬೇಕು, ಅದರೊಳಗೆ ನಿಷ್ಠೆ ಇರಬೇಕು. ಆ ನಿಷ್ಠೆಯನ್ನು ದುಷ್ಟನೂ ಕೂಡ ಗುರುತಿಸ್ತಾನೆ ಅಂತನೋ ಮಾತನ್ನು ನಾವು ನೆನಪಿಟ್ಕೊಂಡಿರಬೇಕು. ಯಾತಕ್ಕೆ ಅಂತಂದ್ರೆ ಆ ದುಷ್ಟನ ಒಳಗಡೆಯೂ ಕೂಡ ಇರತಕ್ಕಂಥವನು ಅರಿ ಅಂತರ್ಯಾಮಿ. ಅವನು ಹೇಳ್ತಾನೆ ಆ ದುಷ್ಟನಿಗೆ, ಹೊರಗಡೆ ಇರತಕ್ಕಂಥ ಅದೃಷ್ಟನಿಗೆ ಒಳಗಡೆ ಇರತಕ್ಕಂಥ ಪರಮಾತ್ಮ ಹೇಳ್ತಾನೆ, ಇವನು ನನ್ನ ಭಕ್ತ ಕಣೋ. ಹೌದು, ಅವನು ನಿಜವಾದ ಭಕ್ತ ಕಣೋ. ಸರಿ ಅಂತ ಬಾಲ ಒಳಗಡೆ ಹಾಕೊಂಡು ಹೊರಟೋಗ್ತಿರ್ತಾನವನು. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಭಗವಂತನ ಸೃಷ್ಟಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದ್ರೂ ಕೂಡ ಒಂದನೇದಾಗಿ ಸಮರಸದಿಂದ ಇರಬಹುದು, ಎರಡನೇದಾಗಿ ಅವರ ಮಧ್ಯೆಯೂ ಕೂಡ ನಮ್ಮ ಒಳ್ಳೆತನವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವೇನಾದರೂ ಅರ್ಧಂಬರ್ಧ ಭಕ್ತರಾಗಿದ್ರೆ ನಮ್ಮನ್ನು ಪೂರ್ಣ ಭಕ್ತರನ್ನಾಗಿಯೋ ಅಥವಾ ಪೂರ್ಣ ಅಭಕ್ತರನ್ನಾಗಿಯೋ ಮಾಡಿಬಿಡ್ತಾರೆ ಆ ದುಷ್ಟರು ಅಂತ ಹೇಳ್ತಕ್ಕಂಥವ್ರು. ಅರ್ಧಂಬರ್ಧ ಆಗಿರುವವರು ಅಂತಂದ್ರೆ ಹೀಗೆ ಹೊಸಲು ಮೇಲೆ ಇರತಕ್ಕಂತಹ ದೀಪ, ಅದು ಆ ಕಡೆನಾದರೂ ಬೀಳು, ಅಥವಾ ಹೊಳೆಗೆ ಒರಗಿಕೊಂಡಿರತಕ್ಕಂತಹ ಮರ, ಅದು ಆ ಕಡೆನಾದರೂ ಬೀಳಬಹುದು, ಈ ಕಡೆನಾದರೂ ಬೀಳಬಹುದು, ಅಥವಾ ಗೋಡೆ ಮೇಲಿರತಕ್ಕಂತಹ ವಸ್ತು, ಅದು ಆ ಕಡೆನಾದರೂ ಬೀಳಬಹುದು, ಈ ಕಡೆನಾದರೂ ಬೀಳಬಹುದು. ಹೆಚ್ಚಿನವರ ಗತಿ ಈ ಗೋಡೆ ಮೇಲಿರತಕ್ಕಂತಹ ವಸ್ತುವಿನಂತೆ, ಅವರ ಮನಸ್ಸು ಹಾಗೂ ಬೀಳಬಹುದು, ಹೀಗೂ ಹೋಗಬಹುದು. ಈ ದುಷ್ಟರು ಅಂತ ಹೇಳ್ತಕ್ಕಂಥವರು, ಭಕ್ತರಲ್ಲದಿರುವವರು, ವಿಲಾಸಿಗಳು, ಅವರೇನಾದರೂ ಅವ್ರನ್ನ ಈ ನಿಜವಾದ ಅಥವಾ ಭಕ್ತರು ಅಂತ ಅನಿಸ್ಕೊಂಡವ್ರನ್ನ, ನಿಜವಾದ ಭಕ್ತರನ್ನೆಲ್ಲ ಭಕ್ತರು ಅಂತ ಅನಿಸ್ಕೊಂಡವ್ರನ್ನ ಸ್ವಲ್ಪ ಏನಾದರೂ ಕೆಣಕಿದ್ರು ಅಂತ ಹೇಳಿದ್ರೆ, ಸರಿ ಮಾರಯ್ಯ ಕೆಣಕಬೇಡ, ನಾನು ನಿನ್ನ ಜೊತೆಲೆ ಬಂದ್ಬಿಡ್ತೀನಿ. ಕಾಲೇಜು ಹುಡುಗರು ಎಷ್ಟೋ ಜನ, ನಮ್ಮ ಬಾಲಕ ಸಂಘದ ಹುಡುಗರು SSLC ಮುಗಿಯುವವರೆಗೆ ಬಾಲಕ ಸಂಘಕ್ಕೆ ಬರ್ತಾ ಇರ್ತಾ ಇದ್ರು. ಬಹಳ ಹಿಂದಿನ ಮಾತಿದೆಲ್ಲ, ಕೈಕರ್ಯ ಮಾಡೋದು, ಹೇಳಿ ಕೆಲಸ ಮಾಡೋದು, ಆಶ್ರಮಕ್ಕೆ ಬಂದು ಹೋಗೋದು, ಎಲ್ಲಿಗೆ ತಪ್ಪಿದ್ರು ಆಶ್ರಮ ಬರೋದು ತಪ್ಪತಿರ್ಲಿಲ್ಲ. ಆಮೇಲೆ ಕಾಲೇಜಿಗೆ ಬಂದ್ಬಿಡ್ತಾರೆ, ಕಾಲೇಜಿಗೆ ಬಂದ್ರು ಕಾಲ್ ಕಿತ್ತರು. ಯಾತಕ್ಕೆ ಅವರಿಗೆ ಆ ಗತಿ ಬಂತು ಅಂತ ನಾವು ಪತ್ತೆ ಹಚ್ಚಿದಾಗ ಗೊತ್ತಾಯ್ತು, ಅವರು ಸ್ನೇಹಿತರಲ್ಲ, ಅಂದ್ರೆ ಸ್ನೇಹಿತರು ಅಂತಂದ್ರೆ ಕಾಲೇಜ್ ಹುಡುಗರು, ಇತರ ಹುಡುಗರು ಎಲ್ಲ ಇವ್ರನ್ನ ಛೇಡಿಸೋದಕ್ಕೆ ಶುರು ಮಾಡಿದ್ರಂತೆ. ಏನೋ ಈ ವಯಸ್ಸಿನಲ್ಲಿ ಆಶ್ರಮಕ್ಕೆ ಹೋಗ್ತಾ ಇದೆಯೇನೋ, ಅಷ್ಟಕ್ಕೆ ಅವನು ಹೆದರ್ಬಿಟ್ಟ. ಎಲ್ಲೋ ವೇಶ್ಯಾಗ್ರಹಕ್ಕೆ ಹೋಗ್ತಾ ಇದ್ದ ನಾನು ಹಾಗೆ, ಅಥವಾ ಎಲ್ಲೋ ತಪ್ಪದಾರಿ ಹೇಳದ ಅಂತನೋ ಹಾಗೆ, ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಾನೇನೋ ಮಹಾ ತಪ್ಪು ಮಾಡಿದ್ದೆ ಇಲ್ಲಿವರೆಗೆ, ಇನ್ಮುಂದಾದರೂ ಅದು ಮಾಡಬಾರ್ದು ಅಂತ ಆಶ್ರಮ ಬರೆದು ಬಿಟ್ಬಿಟ್ಟ ಅವನು. ಇದು ಬಹಳ ಕಾಲ ನಡ್ಕೊಂಡು ಬಂತು. ನಾನು ಯೋಚನೆ ಮಾಡಿದೆ, ಏನಿದು ನಮ್ಮ ವ್ಯಕ್ತಿತ್ವ ಎಂಥದ್ದು ಹಾಗಾದ್ರೆ? ಆ ಕಾಲೇಜು ಹುಡುಗರ ಶಕ್ತಿ ಜಾಸ್ತಿ ಆಯ್ತಲ್ಲ, ನಾವು 8 ವರ್ಷ ಮಕ್ಕಳನ್ನ ಸಣ್ಣ ವಯಸ್ಸಿನಿಂದ ತಂದು ಅವರಿಗೆ ಚಾಕ್ಲೇಟ್ ಕೊಟ್ಟು, ತಿಂಡಿ ಕೊಟ್ಟು, ಪ್ರೀತಿ ಕೊಟ್ಟು, ಕೆಲಸ ಕೂಡ ಮಾಡಿಸಿ, ಚೆನ್ನಾಗಿ ಪಳಗಿಸಿ, ಇಲ್ಲಲ್ಲ ಆಗಾಗ ಮೈ ಕೂಡ ಸವರಿ, ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಗೆ ಆ ಮಕ್ಕಳು ಏನೋ ಒಂದು ಮಾತಾಡಿದ್ರಂತೆ ಅಲ್ಲಿಗೆ ಕಿತ್ಕೊಂಡು ಹೊರಟೋಗ್ಬಿಟ್ರಂತೆ. ಹಾಗಾದ್ರೆ ನಮ್ಮ ಶಕ್ತಿ ಎಂಥದ್ದು ಅಂತ ಪ್ರಶ್ನೆ ನನ್ನನ್ನು ಕಾಡೋದಕ್ಕೆ ಶುರುವಾಯಿತು ನೋಡಿ. ಅದು ಒಂದೇ ಸಮನೆ ಒಳಗಡೆ ಕೆಲಸ ಮಾಡ್ತಾ ಇತ್ತು, ಇದೇನಿದು ಇದೇನಿದು ಇದೇನಿದು ಇದೇನಿದು ಅಂತ. ನನ್ನ ಕ್ರಮ ಹಾಗೇನೆ, ಏನಾದ್ರು ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನ ಏನಿದು ಏನಿದು ಅಂತ ಒಳಗಡೆ ಕೇಳೋದು. ಯಾರ್ಯಾರನ್ನ ಕೇಳಿ ಏನ್ ಪ್ರಯೋಜನ, ಅವರು ಸುಮ್ಮನೆ ತಬ್ಬಿಬ್ಬಾಗ್ಬಿಡ್ತಾರೆ. ಅವರು ಏನೇನೋ ತಾಪತ್ರಿಗಳಲ್ಲಿ ಇರ್ತಾರೆ, ನಾವು ಒಂದು ಪ್ರಶ್ನೆ ಹಾಕೋದು ಅವರಿಗೆ. ಸೊ ಯಾರಿಗೂ ತೊಂದರೆ ಕೊಡೋದು ಬೇಡ, ನಾನು ಹುಟ್ಟಿದ್ರೆ ನಾನು ಒಳಗಡೆ ಹುಟ್ಟಲಿ ಆ ಒಂದು ಉತ್ತರ ಅಂತ ಪ್ರಶ್ನೆ ಕೇಳುವಂತ ಕ್ರಮ ನಾನು. ಹಾಗೆಯೇ ಕೇಳ್ತಾ ಇದ್ದೆ. ಒಂದು ದಿನ ಹೊಳೀತು ನೋಡಿ, ಆ ಹುಡುಗನ್ನೆಲ್ಲ, ಕಾಲೇಜ್ ಹುಡುಗನ್ನೆಲ್ಲ, ಈಗ ಯುವಕ ಸಂಘ ಇದೆಯಲ್ಲ, ಅವರೆಲ್ಲ ಸೇರಿಸ್ಕೊಂಡು ಹೇಳಿದೆ. ಅವರೇನಾದರೂ ಹೇಳಿದ್ರೆ ಏನುತ್ತ, ಏನೋ ಆಶ್ರಮಕ್ಕೆ ಹೋಗ್ತಾ ಇದೆಯೇನೋ ಅಂತ ಕೇಳಿದ್ರೆ, ತಕ್ಷಣ ನೀವು ಅವರಿಗೆ ಹೇಳೋಕ್ಕೆ ಸಾಮರ್ಥ್ಯ ಬೆಳೆಸ್ಕೋಬೇಕು. ಏನೋದು ಏನ್ರು, ನೀವು ಆಶ್ರಮಕ್ಕೆ ಬರ್ತಾ ಇಲ್ವಾ? ಅಲ್ಲಿ ಇಲ್ಲಿ ಬೀದಿ ಕಾಮಣ್ಣದಾಗ ಅಲಿತಾ ಇದ್ದೀರಾ ಇನ್ನು? ಅಯ್ಯೋ ರಾಮ, ಜೀವನ ದಂಡ ಮಾಡ್ಕೊಳ್ತಾ ಇದ್ದೀರಲ್ರಯ್ಯ ಅಂತ ಜೋರಾಗಿ ಹೇಳಿ, ಆಗ ಅವರೇ ಬೆರಗಾಗ್ಬಿಡ್ತಾರೆ, ಹಂಗಾತ ಬಿದ್ದ್ಬಿಡ್ತಾರೆ. ಎಲ್ಲ ಎಲ್ಲ ಹೀಗು ಉಂಟೆ ಅಂತ ಅವ್ರು ಆಡಿದ್ದು ಒಂದು ಮಾತಲ್ವಾ, ನೀವು ಕೊಡು ಕೊಡಿ ಒಂದು ಮಾತು. ಅವನು ಹಾಕಿ ಕೇಳ್ದ, ನೀನು ಹೀಗೆ ಕೇಳು, ಏನ್ ನಷ್ಟ, ನೋಡೋಣ ಏನಾಗುತ್ತೆ ಅಂತ. ಹೀಗೆ ನಮ್ಮ ಹುಡುಗರು, ಬಾಲಕ ಸಂಘದ ಹುಡುಗರಿಗಿಂತ ಯುವಕ ಸಂಘದ ಹುಡುಗರೇ ಜಾಸ್ತಿ ನಮ್ಮಲ್ಲಿಗ. ಆ ಬಗೆಯ ಛಾತಿ ಬೆಳೆಸ್ಕೊಳ್ಳೋದಕ್ಕೆ ಈ ತರದ ವಕ್ರಗಳೆಲ್ಲ ಇರಬೇಕಾಗತ್ತೆ. ವಕ್ರ ಜನರು, ಕುಟಿಲ ಜನರು ಎಲ್ಲರೂ ಇರಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಮದುವೆ ಸಮಾರಂಭ ಬಹಳ ಚೆನ್ನಾಗಿ ನಡೀಬೇಕಾದ್ರೆ ಜಟಿಲೆ ಕುಟಿಲೆಯರು ಅಂತ ಹೇಳ್ತಕ್ಕಂಥವ್ರು, ಗಲಾಟೆ ಹೆಂಗಸರು ಇಬ್ರು ಅಲ್ಲಿ ಯಾವಾಗಲೂ ಏನಾದ್ರು ಫಜೀತಿ ಎಬ್ಬಿಸದೆ ಹೋದ್ರೆ ಆ ಮದುವೆ ಕಳೆ ಏರುದಿಲ್ವಂತೆ. ನೋಡಿ ಅವಳು ಹಾಗಂದಂತೆ, ಹೌದೆ ಹೀಗೆ ಅನ್ಬಹುದೆ ಅಂತ ಏನೋ ಒಂದು ಹುಟ್ಕೊಳ್ಬೇಕಲ್ಲಿ ಜಗಳ. ಆಮೇಲೆ ಅದು ಯಾರೋ ಯಜಮಾನರು ಹೋಗಿ ಹೆಸರುಪಡಿಸ್ಬೇಕಂತೆ. ಹಾಗೆ ಏನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂತೆ ಅವರಿಗೊಂದು ಸಮಾಧಾನ. ಹೀಗೆ ಎಲ್ಲರೂ ಬೇಕಾಗುತ್ತೆ. ರಾಮ ಬರುವಾಗ ಜೊತೆ ಜೊತೆಲಿ ಆ ಮಂತ್ರೆ ಬಂದ್ಬಿಟ್ಲು. ಆ ಮಂತ್ರೆ ಬರದೆ ಹೋಗಿದ್ರೆ ಈ ರಾಮನ ಕೆಲಸ ಏನಾಗ್ತಾ ಇತ್ತು? ರಾಮನ ಹೆಸರೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ರಾಮನ ವಂಶದಲ್ಲಿ ಎಷ್ಟೆಷ್ಟು ಜನರ ದೊಡ್ಡ ದೊಡ್ಡ ರಾಜರೆಲ್ಲ ಆಗಿ ಹೋದ್ರು. ರಘುವಂಶ ರಘುವಂಶ ಅಂತಲೇ ಒಂದು ಪುಸ್ತಕ ಇದೆ. ಅದರಲ್ಲಿ ಒಬ್ಬೊಬ್ಬ ರಾಜನು ಕೂಡ ಧೀಮಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವನು. ಆದರೆ ಅವ್ರ ಹೆಸರನ್ನು ಯಾರು ಹೇಳೋದಿಲ್ಲ, ಯಾರು ಅವರ ಹೆಸರಿನಲ್ಲಿ ಭಜನಾ ಮಂದಿರ ಕಟ್ಟೋದೂ ಇಲ್ಲ, ದೇವಸ್ಥಾನ ಕಟ್ಟೋದೂ ಇಲ್ಲ. ಆದರೆ ರಾಮನ ಭಜನೆ ಮಂಡಳಿ, ಶ್ರೀರಾಮ ಭಜನ ಮಂದಿರ ಅಂತ ಹೇಳ್ತಕ್ಕಂಥ ಅದು ಎಷ್ಟೊಂದು ನಿರ್ಮಾಣ ಆಗಿದೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡಿದ್ರು ನಡೀತಾ ಇದೆ. ಹಾಗೇನೇ ಕೃಷ್ಣ ಬರುವಾಗ ಅವನೊಬ್ಬ ಶಕುನಿ ಬಂದ್ಬಿಟ್ಟ. ಆ ಶಕುನಿ ಒಬ್ಬನ ಬರದೆ ಹೋಗಿದ್ರೆ ಮಹಾಭಾರತ ಎಲ್ಲ ಆಗ್ತಾ ಇತ್ತು. ಈ ಕೃಷ್ಣನಿಗೆ ತನ್ನ ಪೌರುಷ ತೋರಿಸೋದಕ್ಕೆ ಎಲ್ಲರನ್ನು ನೆಲಸಮ ಮಾಡತಕ್ಕಂಥ ಒಂದು ಅವಕಾಶ, ತನ್ನ ಮೂಲಕ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸೋದಕ್ಕೆ ಅವಕಾಶ ಎಲ್ಲಿರುತ್ತಿತ್ತು? ಅದಕ್ಕೋಸ್ಕರ ಅವನೇ ತಂದುಕೊಂಡ ಆ ಕಡೆಯಿಂದ, ಹೇ ನೀನ್ ಬಾರೋ, ಅಷ್ಟೆಷ್ಟು ಕೀಟ್ಲೆ ಮಾಡೋಕ್ಕೆ ಸಾಧ್ಯ ಆಗೋದು ಮಾಡ್ತಾ ಇರು ಅಂತ. ಎಷ್ಟೋ ಸಲ ನಾನು ಹೊರಗಡೆ ಸಮಾರಂಭಗಳಿಗೆಲ್ಲ ಹೋದಾಗ ಕೆಲವರು ಎದ್ವಾ ತದ್ವ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲು ಮೊದಲು ಅಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಗೆ ಸ್ವಲ್ಪ ಬಿಸಿನೀರು ಚೆಲ್ಲದಾಗ ಆಗ್ತಾ ಇತ್ತು. ಇದೇನು ಈ ಥರದ ಪ್ರಶ್ನೆಗಳು, ನಾವು ಸ್ವಾಮಿಗಳು ನಮ್ಮನ್ನು ಈ ಥರ ಕೇಳಿಬಿಟ್ಟಲ್ಲ ಅಂತ ಇರತಕ್ಕಂಥ ಭಾವನೆ ಬರ್ತಾ ಇತ್ತು. ಈಗ ಎಂಥ ಪ್ರಶ್ನೆಗಳನ್ನು ಕೇಳಿದ್ರು ನನಗೆ ಬಹಳ ಸಂತೋಷ, ಯಾಕಂತಂದ್ರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಎಷ್ಟೆಷ್ಟು ಒಳ್ಳೆ ವಿಚಾರಗಳೆಲ್ಲ ಬರ್ತಾ ಇರ್ತು ನಾನು ಒಳಗಡೆಯಿಂದ. ಅದನ್ನ ಆಧಾರವಾಗಿ ಇಟ್ಕೊಂಡು ಸುತ್ತಮುತ್ತ ಇರತಕ್ಕ ಜನಗಳಿಗೆ ಎಷ್ಟೋ ಹೊಸ ಹೊಸ ವಿಚಾರಗಳನ್ನ ತಿಳಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಆದ್ರಿಂದ ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ಹೇಗೆ ಹೇಳೋದು? ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಈ ಜಗತ್ತಿನಲ್ಲಿ ಅಸತ್ಯ ಅಂತ ಅನ್ನೋದು ಇಲ್ಲವೇ ಇಲ್ಲ, ಈ ಜಗತ್ತಿನಲ್ಲಿ ಕೆಟ್ಟದ್ದು ಅಂತ ಅನ್ನೋದು ಇಲ್ಲವೇ ಇಲ್ಲ, ಈ ಜಗತ್ತಿನಲ್ಲಿ ಇರೋದು ಕಡಿಮೆ ಒಳ್ಳೆಯದು, ಸ್ವಲ್ಪ ಹೆಚ್ಚು ಒಳ್ಳೆಯದು, ಮತ್ತು ಹೆಚ್ಚು ಒಳ್ಳೆಯದು, ಅತ್ಯಂತ ಉತ್ತಮವಾದ ಒಳ್ಳೆಯದು. ಆ ಅತ್ಯಂತ ಉತ್ತಮವಾದದ್ದಕ್ಕೆ ಹೋಲಿಸಿದರೆ ಇದು ಅತ್ಯಂತ ಕೆಟ್ಟದಾಗಿ ನಮ್ಗೆ ಕಾಣಿಸ್ತದೆ. ಈಗ ಕೊಳಚೆ ಪ್ರದೇಶದಲ್ಲಿ ಜನ ಇದ್ದಾರೆ, ಅವರವರಲ್ಲೇ ನೋಡಿ, ಅವರೆಷ್ಟು ಆನಂದವಾಗಿದ್ದಾರೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಆ ಹೊಡೆದಾಟ ಬಡದಾಟದಲ್ಲಿ ಎಷ್ಟೊಂದು ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೇನಾದರೂ ಆ ಜೀವನ ಕೆಟ್ಟದ್ದು ಅಂತ ಅನಿಸಿದ್ಯಾ? ಹಂದಿ ಎಷ್ಟು ಆನಂದವಾಗಿ ಆ ಕೊಳಚೆನೆ ತಿಂದುಕೊಂಡು ಎಷ್ಟು ಸಂತೋಷ ಪಡ್ತಿದೆ. ಅಲ್ಲಿ ಏನಾದರೂ ಕೆಟ್ಟದಿದೆಯಾ ಅದರ ದೃಷ್ಟಿಯಲ್ಲಿ? ಅದು ಮರಿಗೆ ಶಿಕ್ಷಣ ಕೊಡೋದು ಹಾಗೆ, ಇದನ್ನೇ ತಿನ್ನು, ತನ್ನ ಮರಿಗಳಿಗೆ ಒಂದು ಶಾಲೆ ತೆರೆದು ಅದು ಹೇಳಿಕೊಡ್ತದೆ, ಇದನ್ನೇ ತಿನ್ನಬೇಕು, ಅತ್ಯಂತ ಶುದ್ಧವಾದ್ದಲ್ಲ ತಿಂದ ಆರೋಗ್ಯ ಕರೆಸ್ಕೊಡ್ತದೆ. ಆದರೆ ಅದು ಅತ್ಯಂತ ಕೆಳಮಟ್ಟದ ಒಳ್ಳೆಯದು, ಕೆಳಮಟ್ಟದ ಸತ್ಯ. ಅತ್ಯಂತ ಉನ್ನತ ಮಟ್ಟದ ಸತ್ಯ ಇದೆ, ಸತ್ಯಸ್ಯ ಸತ್ಯ. ಅದಕ್ಕೆ ನೀವು ಏರ್ಬೇಕೋ ಎಲ್ಲವನ್ನು ಕೂಡ ಗ್ರಹಿಸಬೇಕು, ಇದಕ್ಕೂ ಮನ್ನಣೆ ಕೊಡಬೇಕು. ಕಾಗೆಯ ಪಾಡಿಗೆ ಕಾಗೆ, ಇಲಿಯ ಪಾಡಿಗೆ ಇರಿ, ನರಿಯ ಪಾಡಿಗೆ ನರಿ, ಹುಲಿಯ ಪಾಡಿಗೆ ಹುಲಿ, ಅವುಗಳನ್ನೆಲ್ಲ ಇರುವುದಕ್ಕೆ ನೀವು ಅವಕಾಶ ಕೊಟ್ಟರೆ ಮಾತ್ರ ನಿಮ್ಮಲ್ಲಿ ಆ ಒಂದು ಸಮಗ್ರವಾದಂತಹ ಭಾವನೆ ಇದೆ, ಆ ಭಗವತ್ ಸೃಷ್ಟಿಯ ಬಗ್ಗೆ, ಭಗವಂತನ ಬಗ್ಗೆ ಒಂದು ಪರಿಪೂರ್ಣವಾದ ಜ್ಞಾನ ನಿಮ್ಮಲ್ಲಿ ಇದೆ ಅಂತನ್ನುವುದನ್ನು ನಾವು ಕಂಡುಕೊಳ್ಬಹುದು. ಅಲ್ಲಿ ಒಂದು ಸಮವಾಯ ದೃಷ್ಟಿ, ಸಮನ್ವಯ ದೃಷ್ಟಿ, ವಿಶ್ವಾಮಿತ್ರ ದೃಷ್ಟಿ, ವಿಶ್ವವನ್ನೇ ಮಿತ್ರ ಭಾವದಿಂದ ಕಾಣತಕ್ಕಂತಹ ದೃಷ್ಟಿ. ಶ್ರೀಮಾತೆ ಶಾರದಾ ದೇವಿಯವರು ಅದನ್ನೇ ಹೇಳಿದ್ದು, ಈ ಜಗತ್ತಿನಲ್ಲಿ ಪರಕೀಯರು ಧರತಕ್ಕಂಥವರು ಯಾರೂ ಇಲ್ಲ, ಎಲ್ಲವರು ನಿನ್ನವರೇ ಅಂತ ಭಾವಿಸೋದು ಕಲಿಯಪ್ಪ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ಅಂತ ಹೇಳುವಾಗ, ಪರಮಾತ್ಮ ಎಲ್ಲವನ್ನೂ ಆವರಿಸಿಕೊಂಡಿದ್ದಾನೆ, ಒಳಗೂ ಹೊರಗೂ ಎಲ್ಲೆಲ್ಲೂ ಅವನೇ ಇದ್ದಾನೆ ಅಂತ ಹೇಳುವಾಗ, ದುಷ್ಟರು ಒಳಗೂ ಹೊರಗೂ ಅವನೇ ಇಲ್ವೇ? ಆ ದುರ್ಜನರ ಮನೆಯ ಒಳಗೂ ಹೊರಗೂ ಅವನಿಲ್ವೇ? ಅದೊಂದು ಜಾಗದಲ್ಲಿ ಮಾತ್ರ ಇಲ್ಲ, ಬಾಕಿ ಉಳಿದ ಜಾಗದಲ್ಲೆಲ್ಲ ಇರ್ತಾನೆ ಅಂತ ಅದಕ್ಕೆ ವ್ಯಾಖ್ಯಾನ ಕೊಡುದು. ಈ ವ್ಯಾಖ್ಯಾನವನ್ನು ಉಪಯೋಗಿಸ್ಕೊಂಡೇ ಒಂದು ತಮಾಷೆ ಆಯಿತು, ಬಹಳ ಸ್ವಾರಸ್ಯವಾಗಿದೆ. ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೇನೆ, ಕೊಟ್ಟಿ ಅಂತ ತಿಳ್ಕೊತೇನೆ. ಕೇರಳದಲ್ಲಿ ಒಂದು ಕಡೆ ದೊಡ್ಡ ಸ್ವಾಮಿಗಳೊಬ್ಬರು, ನಮ್ಮ ರಾಮಕೃಷ್ಣಾಶ್ರಮದ ಸ್ವಾಮಿಗಳೇ, ಉಪನ್ಯಾಸ ಮಾಡ್ತಾ ಇದ್ರು. ಇದೇ ರೀತಿಯಲ್ಲಿ ಪರಬ್ರಹ್ಮ, ಸರ್ವವ್ಯಾಪಿ, ಅಖಂಡ ಸಚ್ಚಿದಾನಂದ ಇತ್ಯಾದಿ ಹೇಳ್ತಾ ಇದ್ರು. ಜನರೆಲ್ಲ ಗಂಗು ಬೆಳೆದದನ್ನ ಕೇಳ್ತಾ ಇದ್ರು. ಒಬ್ಬರು ಪಾದ್ರಿಗಳು ಆ ಸ್ವಾಮಿಗಳನ್ನ ಕರೆದು ಮಾತನಾಡ್ತಾ, ಒಂದು ಪ್ರಶ್ನೆ ನಿಮ್ಮ ಹತ್ರ ಇದೆ, ನಾನು ಹೇಳಬೇಕಾಗಿದೆ ಅದನ್ನು ನಿಮಗೆ. ಏನದು? ಏನಿಲ್ಲ, ನೀವು ಎಲ್ಲವೂ ಪರಬ್ರಹ್ಮ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನೀವು ಮೂತ್ರ ಮಾಡೋದು ಎಲ್ಲಿ? ಎಲ್ಲೆಲ್ಲೂ ಅದೇ ಪರಬ್ರಹ್ಮ ಆದ್ಮೇಲೆ, ಎಲ್ಲೆಲ್ಲೂ ನಿಮ್ ದೇವರೇ ಆದ್ಮೇಲೆ ನೀವು ಮೂತ್ರ ಮಾಡೋ ಜಾಗವೇ ಇಲ್ವಲ್ಲ. ಸುತ್ತಮುತ್ತ ಇರ್ತಕ್ಕಂತ ಜನ ದಂಗಾಗ್ಬಿಟ್ರು, ಬೆರಗಾಗ್ಬಿಟ್ರು. ಈಗ ಸ್ವಾಮಿಗಳು ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅಂತ. ಪಾದ್ರಿಗಳು ಸಾಮಾನ್ಯವಾಗಿ ಈ ತರ ವಾದದಲ್ಲಿ ಸಿಕ್ಕಿಸಿ ಅದೆಲ್ಲ ಮೂಢನಂಬಿಕೆ ಅಂತನ್ನುವ ಕಲ್ಪನೆಯನ್ನು ಬರುವ ಹಾಗೆ ಮಾಡಿ ಜನರನ್ನೆಲ್ಲ ತಮ್ಮ ಮತಕ್ಕೆ ಸೇರಿಸಿಕೊಳ್ತಕ್ಕಂತಹ ಒಂದು ತಂತ್ರ ಇವೆಲ್ಲ. ಎಂತಹ ವಾದ ನೋಡಿ, ಇದಕ್ಕೆ ಉತ್ತರ ಹೇಗೆ ಕೊಡೋದು? ಅದಕ್ಕೆ ಸ್ವಾಮಿ ಹೇಳಿದ್ರಂತೆ, ಏನಿಲ್ಲ ಅದು ಬಹಳ ಸುಲಭ, ನಾವು ಅಲ್ಲಿ ಒಂದು ಕ್ರಾಸ್ ಹಾಕ್ಬಿಡ್ತೇವೆ, ಆಮೇಲೆ ಮೂತ್ರ ಮಾಡಿಬಿಡ್ತೇವೆ. ಕ್ರಾಸ್ ಹಾಕಿದ ಮೇಲೆ ಅಲ್ಲಿ ಪರಬ್ರಹ್ಮ ಇಲ್ವಲ್ಲ, ಕ್ರಾಸ್ ಇರುವ ಜಾಗದಲ್ಲಿ ಪರಬ್ರಹ್ಮ ಇರೋಕೆ ಸಾಧ್ಯ ಇಲ್ಲ. ಆ ಕೀಟ್ಲೆ ಪ್ರಶ್ನೆಗೆ ಕೀಟ್ಲೆಯ ಉತ್ತರ. ವಿಚಿತ್ರವಾಗಿ ಪರಿಭಾವಿಸುವಂತಹದ್ದು. ಹಾಗೆ ಇನ್ನೊಂದು ಮಾತಿದೆ, ಈ ದ್ವೈತಿಗಳು ದ್ವೈತಿಗಳು ತನ್ನುವರು ಈ ಸ್ಮಾರ್ತರನ್ನ ದೂರ್ತಕ್ಕಂಥದ್ದು ಕಳಸತಿ ಕೂಡ ಕೆಲವೆಲ್ಲ ಹೇಳಿದ್ದೆ ನಾನು. ಇನ್ನೊಂದು ಮಾತನ್ನ ಹೇಳಿ ಅವರು ದೂರ್ತಾರೆ. ಒಂದು ಹಾಡೇ ಇದೆ, ಶಿವ ನೀನ್ ಹ್ಯಾಗಾದಿಯೋ ತಾಯಿ ಗಂಡ ಅಂತ ಹಾಡು ಹಾಡೋದು. ಪುರಂದ್ರದಾಸರ ಹಾಡನ್ನೆಲ್ಲ ಸೇರಿಸಿಬಿಟ್ಟಿದ್ದಾರೆ ಯಾರೋ. ಅದು ಹೆಚ್ಚಾಗಿ ಇದೆ ಅದ್ರ ಜೊತೆನಲ್ಲೇ. ಅದಕ್ಕೆ ಪ್ರಕ್ಷಿಪ್ತ ಪ್ರಕ್ಷಿಪ್ತ ಅಂತ ಅದಕ್ಕೆ ಹೆಸರು. ಪ್ರಕ್ಷಿಪ್ತ ಅಂದ್ರೆ ಯಾರೋ ಕೈ ಆಡಿಸಿದ್ದು ಅಂತ ಅರ್ಥ. ಪುರಂದ್ರದಾಸರ ಹಾಡಿನ ರೀತಿಯಲ್ಲೇ ಬರೆದು ಅಲ್ಲಿ ಸೇರಿಸ್ಬಿಡುದು, ಆಮೇಲೆ ಹಚ್ಚಾಕ್ಸ್ಬಿಡುದು. ಕಾಲಾನಂತರದಲ್ಲಿ ಅದು ಪುರಂದ್ರದಾಸರದೇ ಆಗಿಬಿಡುತ್ತದೆ. ಆಮೇಲೆ ಅದು ಯಾರು ಬರೆದು ಏನು ಬರೆದು ಅಂತ ಯಾರು ತಿಳ್ಕೊಳ್ಳೋದು? ಶಿವ ನೀನ್ ಹೇಗಾದಿಯೋ ತಾಯಿ ಗಂಡ ಅಂತ. ಈ ಮಾತಿನ ಅರ್ಥ ಏನು ಅಂತಂದ್ರೆ, ಶಿವೋಹಂ ಶಿವೋಹಂ ಶಿವೋಹಂ ಅಂತ ಹೇಳಲ್ವೇ ಅದ್ವೈತಿಗಳು. ಅಹಂ ಶಿವ ಶಿವೋಹಂ, ನಾನು ಶಿವ ನಾನು ಶಿವ ಅಂತ. ಅಲ್ಲಿ ಒಂದನೇ ಅರ್ಥ ಏನು ಅಂತಂದ್ರೆ, ಶಿವೋ ಶಿವ ಅಂದ್ರೆ ಮಂಗಳ ಸ್ವರೂಪ ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಶಿವ ಅನ್ನುವ ಶಬ್ದ ಇದೆ. ವಿಷ್ಣುವನ್ನು ಕೂಡ ಶಿವ ಅಂತಲೇ ಕರೆಯಲಾಗಿದೆ. ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳುವಾಗಲೂ ಕೂಡ ಆ ದತ್ತಾತ್ರೇಯ ಸ್ವರೂಪದಿಂದ ಬಂದು ನಾವು ಮೂವರು ಒಂದೇ ಅಂತನ್ನೋದನ್ನ ತೋರಿಸಿಕೊಟ್ಟಂತಹ ಸ್ಪಷ್ಟ ಉದಾಹರಣೆ ಅಲ್ಲಿದೆ. ಇಷ್ಟಿದ್ದೂ ಕೂಡ ಇವರಿವರೊಳಗೆ ಜಗಳ, ಅದಕ್ಕನುಸಾರವಾಗಿ ಅವ್ರು ಇವ್ರು ನಿಂದೆ ಮಾಡೋದು, ಇವ್ರು ಅವ್ರು ನಿಂದೆ ಮಾಡೋದು. ಈ ಅದ್ವೈತಿಗಳು ಅಂತ ಹೇಳ್ತಕ್ಕಂಥವರು ಶಿವೋಹಂ ಶಿವೋಹಂ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇರ್ತಾರಲ್ಲ, ಎಲ್ಲ ಆಚಾರ್ಯ ಪುರುಷರು ಕೂಡ ಅದನ್ನು ಹೇಳ್ತಾರಲ್ಲ, ಆ ಹಾಡುಗಳನ್ನೆಲ್ಲ ರಚನೆ ಮಾಡಿದಾರೆ, ಶ್ಲೋಕಗಳನ್ನೆಲ್ಲ ರಚನೆ ಮಾಡಿದಾರಲ್ಲ. ನೀನು ಶಿವ ಆದ್ಮೇಲೆ ತಾಯಿ ಪಾರ್ವತಿ ಇದ್ದಾಳಲ್ಲ, ಅವಳಿಗೆ ನೀನು ಗಂಡ ಆದಾಗ ಆಯ್ತಲ್ಲ, ನೀನ್ ಹೇಗಾದ್ಯೋ ಹಾಗಾದ್ರೆ ಶಿವ ತಾಯಿ ಗಂಡ ಆಗಿಬಿಟ್ಟಿಯಲ್ಲ, ನಿನ್ನನ್ನು ನೀನು ಶಿವ ಅಂತ ಕರ್ಕೊಂಡಾಗ ಆ ಪಾರ್ವತಿಗೆ ನೀನನ್ನು ಗಂಡ ಅಂತ ಹೇಳಿ ಕರ್ಕೊಂಡಾಗ ಆಯ್ತಲ್ಲ. ಈ ಮಾತನ್ನು ಕೇಳಿದಾಗ ನಾನು ತಬ್ಬಿಬ್ಬಾಗಿದ್ದೆ. ಬಹಳ ಕಾಲ ಇದು ನನ್ನನ್ನು ಕೊರಿತಾ ಇತ್ತು, ನಾನು ಯಾರನ್ನು ಕೇಳಕ್ ಹೋಗಲಿಲ್ಲ. ಮಾತ್ರ ನಾನು ಆಗಲೇ ಹೇಳಿದ್ದಲ್ಲ ನನ್ನ ಸ್ವಭಾವ. ಆದರೆ ಮೊದಲನೇದಾಗಿ ಅದರ ಅರ್ಥ ಏನು ಅಂತಂದ್ರೆ, ನಾನು ಶಿವ ಅಂದ್ರೆ ನಾನು ಮಂಗಳ ಸ್ವರೂಪಿ ಅಂತ ಅರ್ಥ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಿರ್ತಕ್ಕಂಥ ಶಿವ ಅಲ್ಲ, ಮಂಗಳ ಸ್ವರೂಪಿ ನಾನು, ಪರಬ್ರಹ್ಮ ಸ್ವರೂಪಿ ತಾನು ಅಂತ. ಇದು ಒಂದರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಆ ಶಿವನೇ, ಯಾವರು ಬ್ರಹ್ಮ ವಿಷ್ಣು ಮಹೇಶ್ವರನಾದಂತಹ ಶಿವನೇ ನಾನು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದಾಗಲೂ ಕೂಡ ಸರ್ವಂ ಖಲ್ವಿದಂ ಬ್ರಹ್ಮ ಅಂತನ್ನುವ ಅರ್ಥದಲ್ಲಿ ಹೇಳುವಂತಹದ್ದು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತನ್ನುವ ಅರ್ಥದಲ್ಲಿ ತನ್ನನ್ನು ತಾನು ಶಿವ ಅಂತ ಕರೆದಾಗ ಅವನೇ ಪಾರ್ವತಿಯೂ ಕೂಡ. ಸ್ತ್ರೀಯರಾದರೆ ತಮ್ಮನ್ನು ತಾವು ಪಾರ್ವತಿ ಅಂತ ಕರ್ಕೊಳ್ಬಹುದು, ಪುರುಷರಾದರೆ ತಮ್ಮನ್ನು ತಾವು ಶಿವ ಅಂತ ಕರ್ಕೊಳ್ಬಹುದು. ಆದರೆ ಯಾರು ಶಿವನೋ ಅವನೇ ಶಿವ, ಶಿವೆ. ಯಾರು ಶಿವನೋ ಅವನೇ ಶಿವೆ, ಯಾರು ಶಿವೆಯೋ ಅವಳೇ ಶಿವ. ಭೇದವೇ ಇಲ್ಲ, ಶಕ್ತಿಯಲ್ಲಿ ಭೇದವೇ ಇಲ್ಲ. ಒಂದೇ ಆದ್ಯ ಶಕ್ತಿಯಿಂದ ವಿವಿಧ ರೂಪಗಳು ಅಷ್ಟೇನೆ. ಆದ್ರಿಂದ ಶಿವೋಹಂ ಅಂತ ಹೇಳಿದಾಗ ಶಿವಾಹಂ ಅಂತನ್ನುವ ಅರ್ಥವೂ ಕೂಡ ಆಗುತ್ತದೆ. ಆದ್ರಿಂದ ತಾಯಿಗಂಡ ಆಗತಕ್ಕಂಥ ಪ್ರಶ್ನೆಯೇ ಅಲ್ಲಿ ಬರೋದಿಲ್ಲ. ಮತ್ತು ಆ ಒಂದು ಮಾನಸಿಕ ಸ್ಥಿತಿಯಿಂದ ಆತ ಹೇಳ್ತಕ್ಕಂಥದ್ದನ್ನು ಎಲ್ಲರೂ ಹೇಳುವಂತಹದ್ದಲ್ಲ, ಆ ಬಗೆಯ ಅನುಭವದಿಂದ ಆತ ಹೇಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಅದನ್ನೇ ಹೇಳಿತು, ಭಗವಂತನನ್ನ ಎಲ್ಲರೂ ಗ್ರಹಿಸೋದಕ್ಕೆ ಸಾಧ್ಯವೇ? ಆದರೆ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತನೋ ಮಾತನ್ನ ಉಪನಿಷತ್ತು ಘೋಷಿಸುತ್ತದೆ. ಪರಬ್ರಹ್ಮವನ್ನ ಅರಿತವನು ಅವನೇ ಪರಬ್ರಹ್ಮ ಆಗಿ ಬಿಡ್ತಾನೆ ಅಂತ. ಅಂದಮೇಲೆ ಇನ್ನಲ್ಲಿ ವ್ಯತ್ಯಾಸ ಎಲ್ಲಿ ಬಂತು? ಅಂತಹ ಸ್ಥಿತಿಗೆ ಮನುಷ್ಯ ಇರ್ತಾನೆ, ಅಲ್ಲಿ ಆ ವ್ಯಕ್ತಿಯಲ್ಲಿ ಯಾರು ಪರಿಪೂರ್ಣ ಜ್ಞಾನವನ್ನು ಮಾಡಿಕೊಂಡಿದ್ದಾನೋ ಆ ವ್ಯಕ್ತಿಯಲ್ಲಿ ಆ ಪರಮಾತ್ಮ ಕನ್ನಡಿಯಲ್ಲಿ ಸೂರ್ಯ ಪ್ರತಿಫಲಿಸಿದಂತೆ ಸ್ಪಷ್ಟವಾಗಿ ಪ್ರತಿಫಲಿಸುತ್ತಾನೆ. ಆದರೆ ಬಾಕಿ ಉಳಿದವರ ವಿಷಯದಲ್ಲಿ ಮಣ್ಣಿನ ಮೇಲೆ ಬಿದ್ದಂತಹ ಸೂರ್ಯಕಿರಣಗಳು ಎಷ್ಟು ಮಂದವಾಗಿ ಪ್ರತಿಫಲಿಸುತ್ತವೋ ಅಷ್ಟೇ ಮಂದವಾಗಿ. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಆದರೆ ಸಂತರಲ್ಲಿ, ಅವತಾರ ಪುರುಷರಲ್ಲಿ, ಈಶ್ವರ ಕೋಟಿಗಳಲ್ಲಿ ಅವನು ಪ್ರಖರವಾಗಿ ಪ್ರಜ್ವಲಿಸ್ತಾ ಇದ್ದಾನೆ, ಪ್ರತಿಫಲಿಸ್ತಾ ಇದ್ದಾನೆ ಅಂತನ್ನುವ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಸೂರ್ಯನ ಬೆಳಕು ಮಣ್ಣಿಗಿಂತ ನೀರಿನಲ್ಲಿ ಹೆಚ್ಚಾಗಿ ಪ್ರತಿಬಿಂಬಿತವಾಗುತ್ತದೆ, ಕನ್ನಡಿಯಲ್ಲಿ ಇನ್ನೂ ಅಧಿಕವಾಗಿ. ಹಾಗೆಯೇ ಭಕ್ತರಲ್ಲೂ ವಿವಿಧ ಅಂತಸ್ತಿನವರಿದ್ದಾರೆ, ಉತ್ತಮ, ಮಧ್ಯಮ, ಅಧಮ. ಗೀತೆಯಲ್ಲಿ ಇವೆಲ್ಲ ವರ್ಣಿತವಾಗಿವೆ ಅಂತ. ಉತ್ತಮ ಭಕ್ತನಲ್ಲಿ ಭಗವಂತ ವಿಶೇಷವಾಗಿ ಪ್ರತಿಫಲಿಸ್ತಾನೆ. ಆ ಭಕ್ತನನ್ನು ನೋಡಿದ ತಕ್ಷಣ ನಾವು ದೇವರನ್ನೇ ಕಂಡಂತೆ ಅನುಭವ ಆಗುತ್ತದೆ, ಮತ್ತು ದೇವರನ್ನು ಬೇರೆ ಕಾಣಬೇಕಾದ ಅವಶ್ಯಕತೆಯೇ ಇಲ್ಲ. ಮಧ್ಯಮ ಭಕ್ತನಲ್ಲಿ ಮಧ್ಯಮ ರೀತಿಯಲ್ಲೇ ಅದು ಅಭಿವ್ಯಕ್ತವಾಗಿರುತ್ತೆ. ಅಧಮ ಭಕ್ತನಲ್ಲಿ ಅತ್ಯಂತ ಮಂದ ಪ್ರಕಾಶ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದಾಗ ಆ ವೈಷ್ಣವ ಭಕ್ತ ಹೇಳ್ತಾನೆ, ಅದು ನಿಜ, ಒಪ್ಪಿಗೆ ಆಯ್ತು ಅವನಿಗೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಧಮ ಭಕ್ತ ಹೇಳ್ತಾನೆ ಭಗವಂತನ ಇದ್ದಾನೆ, ಆದರೆ ಆಕಾಶದಲ್ಲಿ, ಬಹಳ ದೂರದಲ್ಲಿ. ಅಧಮ ಭಕ್ತ ಹೇಳ್ತಾನೆ ಭಗವಂತನ ಇದ್ದಾನೆ, ಆದರೆ ಆಕಾಶದಲ್ಲಿ, ಬಹಳ ದೂರದಲ್ಲಿ. ಮಧ್ಯಮ ಭಕ್ತ ಹೇಳ್ತಾನೆ ಭಗವಂತ ಎಲ್ಲಾ ಭೂತಗಳಲ್ಲಿಯೂ ಚೈತನ್ಯ ರೂಪದಿಂದ ಇದ್ದಾನೆ ಅಂತ, ಪ್ರಾಣರೂಪದಿಂದ ಇದ್ದಾನೆ ಅಂತ. ಉತ್ತಮ ಭಕ್ತ ಹೇಳ್ತಾನೆ ಭಗವಂತನೇ ಎಲ್ಲವೂ ಆಗಿದ್ದಾನೆ, ಏನೇನಿದೆಯೋ ಅದೆಲ್ಲ ಭಗವಂತನ ಒಂದೊಂದು ರೂಪ. ಆತನೇ ಮಾಯೆ, ಆತನೇ ಜೀವ, ಆತನೇ ಜಗತ್ತು, ಇವೆಲ್ಲ ಅವನೇ ಆಗಿದ್ದಾನೆ. ಆತನ ಹೊರತು ಬೇರೇನೂ ಇಲ್ಲ. ಅದಕ್ಕೆ ನಾಗಮಹಾಶಯರು ಯಾವಾಗಲೂ ಕೈ ಮುಕ್ಕೊಂಡೇ ಇರ್ತಾ ಇದ್ರಂತೆ. ಇದೇನು ನಾಗಮಹಾಶಯರೇ, ಯಾವಾಗಲೂ ಕೈ ಮುಕ್ಕೊಂಡೇ ಇದ್ದಿರಲ್ಲ? ಅದಕ್ಕೆ ಅವ್ರು ಹೇಳಿದ್ರಂತೆ, ಏನ್ ಮಾಡುದು, ನನಗೆಲ್ಲ ದೇವರೇ ಕಾಣ್ತಾ ಇದ್ದಾನೆ, ಪ್ರತಿಯೊಬ್ಬನು ದೇವರಾಗಿ ಕಾಣ್ತಾ ಇದ್ದಾನೆ, ದೇವ್ರನ್ನ ಕಣ್ಮೇಲೆ ನಾನು ಕೈ ಬುಗಿದ್ ಬೇಡ್ವಾ? ಆದ್ರೆ ಎಲ್ಲೆಲ್ಲೂ ಅವನನ್ನೇ ಕಾಣ್ತಾ ಇದ್ರಿಂದ ಕೈ ಮುಕ್ಕೊಂಡೇ ಇದ್ದೇನೆ. ಎಂಥ ಅದ್ಭುತವಾದಂತಹ ಅನುಭವ. ಆದ್ರೆ ಅನುಭವ ಬಂತು ಅಂತ ಹೇಳಿದ್ರೆ ಅವನು ಉತ್ತಮ ಭಕ್ತನಾದ ಪಕ್ಷದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತನ್ನುವ ಅನುಭವ ಸ್ಥಿತಿಗೆ ಬರ್ತಾನೆ. ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ. ಇದಂ ಅಂತಂದ್ರೆ ನಾವು ಕಾಣತಕ್ಕಂತಹ ಜಗತ್ತು, ಇಲ್ಲಿ ಏನೇನಿದೆಯೋ ಸ್ಥಿರಚರವಾದದ್ದು, ಇದೆಲ್ಲವೂ ಕೂಡ ಅದೇ ಪರಬ್ರಹ್ಮ ಅಲ್ವೇ? ಇದು ಅನುಭವಿಸಿ ಹೇಳುವಂತ ಮಾತು. ಅನುಭವ ಆಗಬೇಕಾದ್ರೆ ಮೊದಲು ನಿಮ್ಮ ಮನೆಯಲ್ಲಿ ನೀವು, ಅವರ ಮನೆಯಲ್ಲಿ ಅವರು, ಈ ಎಲ್ಲ ಭೇದಗಳು ತಾರತಮ್ಯಗಳು ಇರುತ್ತವೆ. ಎಲ್ಲ ಪರಬ್ರಹ್ಮ ತಾನೇ, ಅದರಿಂದ ನಿಮ್ಮಲ್ಲೇ ಇದ್ಬಿಡ್ತೀವಿ ನಾವು. ಊಟಕ್ಕೆ ಮಾತ್ರ ನಿಮ್ಮಲ್ಲಿ, ಕೆಲಸಕ್ಕೆ ಬಾರೋ ಆಹಾ ಅದಾಗೋದಿಲ್ಲ. ಪಂಜಾಬಿ ವೇದಾಂತ ಉಂಟಾಗೋದಕ್ಕೆ ಇದೆಲ್ಲ ಕಾರಣ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪರಿಶುದ್ಧ ಭಾವನೆಯಿಂದ ಮಾತ್ರವೇ ಈ ಧರ್ಮದೊಳಗೆ ನಾವು ಪ್ರವೇಶ ಮಾಡಬೇಕಾಗತ್ತೆ. ಪರಿಶುದ್ಧತೆಗಾಗಿ ನಾವು ವಿಶೇಷವಾಗಿ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಾವು ಮೋಸ ಹೋಗೋದಕ್ಕೆ ಸಾಧ್ಯವಿಲ್ಲ. ಪಂಜಾಬಿ ವೇದ ಅಂತ ನಾನು ಹಿಂದೆ ಇಲ್ಲೇ ಹೇಳಿದ್ದೆ. ಒಬ್ಬ ಪಂಜಾಬಿ ಇನ್ನೊಬ್ಬ ಪಂಜಾಬಿ ಹತ್ರ ಹೇಳ್ತಾನೆ, ನೋಡಯ್ಯ ನಿನ್ನ ಜೇಬಿನಲ್ಲಿ ಇರ್ತಕ್ಕಂತ ಹಣ ಇದೆಯಲ್ಲ ಅದು ನನ್ನದೇ. ಯಾಕೆ? ನಾವು ನೀವು ಒಂದೇ. ಮತ್ತು ನನ್ನ ಜೇಬಿನಲ್ಲಿ ಇರ್ತಕ್ಕಂತ ಹಣ ಇದೆಯಲ್ಲ ಅದು ನಂದೇ. ಯಾಕೆ? ನಾವು ನೀವು ಒಂದೇ. ಪಂಜಾಬಿ ವೇದ ಅಂತ ಅಂದ್ರೆ ಅದೇನು? ಯಾವಾಗ ಪರಿಶುದ್ಧ ವೇದಾಂತ ನಮ್ಮಲ್ಲಿ ಜಾಗೃತವಾಗುತ್ತೋ ಆಗ ನಾವು ಹೇಳ್ತೇವೆ, ನೋಡು ನಿನ್ನ ಜೇಬಲ್ಲಿರ್ತಕ್ಕಂಥ ಹಣವು ನಂದು, ನನ್ನ ಜೇಬಲ್ಲಿ ಇರ್ತಕ್ಕಂಥ ಹಣ ನಿಂದು. ಸ್ವಾಮಿ ವಿವೇಕಾನಂದರಿಗೆ ರಾಮತೀರ್ಥ್ ಬಹಳ ದೊಡ್ಡ ಮ್ಯಾಥಮೆಟಿಷಿಯನ್ ಆಗಿ, ಮ್ಯಾಥಮೆಟಿಕ್ ಲೆಕ್ಚರರ್ ಆಗಿ, ಆಮೇಲೆ ಸನ್ಯಾಸಿ ಆಗ್ತಾರೆ, ಸ್ವಾಮಿ ರಾಮತೀರ್ಥ ಆಗಿಬಿಡ್ತಾರೆ. ಅವರು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಮೆಚ್ಚಿ ಸಂತೋಷಗೊಂಡು ಒಂದು ಅತ್ಯಂತ ಉತ್ತಮವಾದಂತಹ ಕೈಗಡಿಯಾರ ವಾಚನ್ನು ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ತಗೊಂಡು ಸಂತೋಷ ಪಡ್ತಾರೆ. ಸ್ವಲ್ಪ ಹೊತ್ತು ಮಾತ್ರ ಇಟ್ಕೊಂಡಿರ್ತಾರೆ. ಆಮೇಲೆ ಅವನಿಗೆ ವಾಪಸ್, ರಾಮತೀರ್ಥರಿಗೆ ವಾಪಸ್ ಕೊಟ್ಟು ಹೇಳ್ತಾರೆ, ಇದು ನನ್ನದಾಗಿ ನಿನ್ನಲ್ಲೇ ಇರಲಿ, ನೀನು ಕೂಡ ನಾನೇ ಆದ್ರಿಂದ ಅದು ನಿನ್ನಲ್ಲೇ ಇರಲಿ ಅಂತ. ಆ ಮಾತಿನ ಒಂದು ಅರ್ಥ ರಾಮತೀರ್ಥರಲ್ಲಿ ಮುಂದೆ ವ್ಯಕ್ತವಾಗುತ್ತೆ. ಯಾವ ರೀತಿಯಲ್ಲಿ? ಅವರು ಪಕ್ಕಾ ಅದ್ವೈತ ಸಾಕ್ಷಾತ್ಕಾರ ಮಹಾಜ್ಞಾನಿ ಆಗಿರ್ತಾರವರು. ಆಮೇಲೆ ಮಹಾಜ್ಞಾನಿ ಆಗ್ತಾರವರು. ಅವರು ಮುಂದೆ ಮಹಾಜ್ಞಾನಿಗಳಾಗಲಿದ್ದಾರೆ, ಅದ್ವೈತದ ಅನುಭವ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ಸ್ವಾಮಿ ವಿವೇಕಾನಂದರು ಹಿಂದೆ ಗುರುತಿಸಿ ಅವರಿಗೆ ಅದೇ ಉಪದೇಶ. ಅವರಿಗೆ ಅದ್ವೈತ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅನ್ಯೋನ್ಯ, ಯಾವುದೇ ಬಗೆಯ ಭೇದ ಭಾವ ಇರತಕ್ಕಂಥದ್ದು, ಆ ಬಗೆಯ ಅನುಭವ ಇಬ್ಬರಲ್ಲೂ ಸಮಾನವಾಗಿದ್ದರೆ ಮಾತ್ರ ಈ ಬಗೆಯ ವ್ಯವಹಾರ ಸಾಧ್ಯ. ಬಾಕಿ ಉಳಿದವರೊಂದಿಗೆ ನಾವು ಅದ್ವೈತ ವ್ಯವಹಾರವನ್ನು ನಡೆಸಿದ್ರೆ ಅದು ಬೇರೆ ಬೇರೆ ಅನರ್ಥಗಳಿಗೆ ಕಾರಣ ಆಗಿಬಿಡುತ್ತೆ. ಆದ್ರಿಂದ ಎಚ್ಚರ. ಶ್ರೀರಾಮಕೃಷ್ಣ ಆ ಬಗೆಯ ಎಚ್ಚರವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದುಂಟು. ಅದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಶ್ರೀರಾಮಕೃಷ್ಣ ಇಲ್ಲಿ ಉತ್ತಮ ಭಕ್ತ, ಅಧಮ ಭಕ್ತ ಮತ್ತು ಮಧ್ಯಮ ಭಕ್ತರ ವಿಚಾರವಾಗಿ ಹೇಳಿದ್ರು. ಅದನ್ನು ಕೇಳಿದಂತಹ ವೈಷ್ಣವ ಭಕ್ತ ಈಗ ಕೇಳ್ತಾನೆ ಒಂದು ಪ್ರಶ್ನೆ, ಆ ವಿಧದ ಅವಸ್ಥೆ ಯಾರಿಗಾದರೂ ಉಂಟಾಗುತ್ತದೆಯೇ ಅಂತ. ಅಂದ್ರೆ ಆ ಉತ್ತಮ ಭಕ್ತನ ಅವಸ್ಥೆ, ಉತ್ತಮ ಭಕ್ತ ಎಲ್ಲವನ್ನೂ ಕೂಡ ಪರಮಾತ್ಮ ಸ್ವರೂಪದಿಂದ ಕಾಣಕ್ಕೆ ಸಮರ್ಥನಾಗುತ್ತಾನೆ ಅಂತನ್ನುವ ಈ ಒಂದು ಸ್ಥಿತಿ ಎಲ್ಲರಿಗೂ ಅದು ಪ್ರಾಪ್ತವಾಗುತ್ತದೆಯೇ ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆತನ ದರ್ಶನ ಆಗದ ಹೊರತು ಆ ಅವಸ್ಥೆ ಉಂಟಾಗುವುದಿಲ್ಲ. ಆದರೆ ದರ್ಶನ ದೊರೆತಿದೆಯೋ ಇಲ್ಲವೋ ಅಂತನ್ನುವುದನ್ನು ಅರಿಯುವುದಕ್ಕೆ ಕೆಲವು ಲಕ್ಷಣಗಳಿವೆ. ಆತ ಕೆಲವು ವೇಳೆ ಉನ್ಮತ್ತನ ಹಾಗೆ ನಗುತ್ತಾನೆ, ಅಳುತ್ತಾನೆ, ನರ್ತಿಸ್ತಾನೆ. ಇನ್ನು ಕೆಲವು ವೇಳೆ ಬಾಲಕನ ಹಾಗೆ, ಅಂದರೆ 5 ವರ್ಷದ ಬಾಲಕನ ಹಾಗೆ ಸರಳವಾಗಿ, ಉದಾರಿಯಾಗಿ, ಅಹಂಕಾರ ಶೂನ್ಯನಾಗಿ, ಯಾವ ವಸ್ತುವಿನಲ್ಲೂ ಆಸಕ್ತಿ ಇಲ್ಲದವನಾಗಿ, ಯಾವ ಗುಣಕ್ಕೂ ವಶನಾಗದವನಾಗಿ, ಸದಾನಂದಮಯನಾಗಿ ಇರ್ತಾನೆ. ಮತ್ತೆ ಕೆಲವು ವೇಳೆ ಪಿಶಾಚಿಯ ಹಾಗೆ ಶುಚಿ ಅಶುಚಿಯ ಭೇದವೇ ಇಲ್ಲದವರಂತೆ ವರ್ತಿಸ್ತಾನೆ. ಆಚಾರ ಅನಾಚಾರ ಎಲ್ಲ ಒಂದೇ ಆಗಿಬಿಡ್ತದೆ. ಮತ್ತು ಕೆಲವು ವೇಳೆ ಆತ ಜಡನ ಹಾಗೆ ಇದ್ಬಿಡ್ತಾನೆ. ಏನೋ ಒಂದು ಒಂದನ್ನ ವಸ್ತುವನ್ನು ನೋಡ್ತಾ ನಿಂತಿದ್ದಾನೋ ಅಂತನ್ನುವಂತೆ ಸುಮ್ಮನೆ ಜಡವತ್ತು ಕುಳಿತಿರ್ತಾನೆ. ಆತನ ಕೈಯಲ್ಲಿ ಆಗ ಯಾವ ಕಾರ್ಯವೂ ಸಾಧ್ಯವಾಗುವುದಿಲ್ಲ, ಯಾವುದಕ್ಕೂ ಪ್ರಯತ್ನ ಮಾಡೋದಕ್ಕೆ ಹೋಗುವುದಿಲ್ಲ ಆತ ಅಂತ. ಜಡವತ್ ಪಿಶಾಚವತ್ ಬಾಲವತ್ ಉನ್ಮತ್ತವತ್ ಅಂತ ನಾಲ್ಕು ಬಗೆಯ ಅವಸ್ಥೆ ಈ ಬ್ರಹ್ಮಜ್ಞಾನಿಗೆ ಬರುತ್ತದೆ. ಶ್ರೀರಾಮಕೃಷ್ಣರಿಗೆ ನಿರ್ವಿಕಲ್ಪ ಸಮಾಧಿಯಾಗಿ ಆನಂದದಿಂದ ಅವರು ಪಾಡಿಗಿದ್ರೆ ಅವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಹಲವಾರು ಜನ ಸಾಧು ಸನ್ಯಾಸಿಗಳು, ಜ್ಞಾನಿಗಳು, ಭಕ್ತರು, ಎಲ್ಲ ಯೋಗಿಗಳು ಅಲ್ಲಿಗೆ ಬರ್ತಾ ಇದ್ರು. ಯಾವಾಗ ಶ್ರೀರಾಮಕೃಷ್ಣ ಶರೀರ ನಿರ್ಯಾಣ ಆಯಿತು, ಅಲ್ಲಿಗೆ ಬರ್ತಕ್ಕಂಥವ್ರದ್ದು ಆ ಸಾಲು ಸಾಲು ಎಲ್ಲ ನಿಂತೋಯ್ತು. ಅದೊಂದು ಬಹಳ ಅದ್ಭುತವಾದಂತಹ ಘಟನೆ. ಒಮ್ಮೆ ಶ್ರೀರಾಮಕೃಷ್ಣ ಅವರು ಪಾಡಿಗಿದ್ರೆ ದೇವಸ್ಥಾನಕ್ಕೆ ಒಬ್ಬ ಬಂದಿದ್ದಾನೆ. ಕೂದಲೆಲ್ಲ ಕೆದರ್ಕೊಂಡಿದೆ, ಜಟೆಗೆಟ್ಕೊಂಡಿದೆ, ಗಡ್ಡ ಬಿಟ್ಟಿದ್ದಾನೆ, ಮೈಯೆಲ್ಲ ಗಲೀಜು. ನಾಯಿಗಳ ಜೊತೆಯಲ್ಲಿ ಒಂದು ನಾಯಿನ ಕೊರಳನ್ನ ತಬ್ಬಿಕೊಂಡು ಹೊರಗಡೆ ಎಸೆದಂತಹ ಎಂಜಲ ಎಲೆಯಿಂದ ಊಟ ಮಾಡ್ತಾ ಇದ್ದಾನೆ. ನಾಯಿ ಕೂಡ ಅದೇ ಎಲೆಯಿಂದಲೇ ಎಂಜಲನ್ನು ತಿಂತಾ ಇದೆ. ಈತನು ಕೂಡ ಅದರಲ್ಲಿ ತಿಂತಾ ಇದ್ದಾನೆ. ಇದನ್ನು ನೋಡಿದಂತಹ ಶ್ರೀರಾಮಕೃಷ್ಣರು ಬಹಳ ಹೆದರಿಬಿಡ್ತಾರೆ. ಅವನನ್ನೇ ನೋಡ್ತಿರ್ತಾರೆ. ನಾವು ಅದನ್ನು ಸಿನಿಮಾದಲ್ಲಿ ನೋಡ್ತೇವೆ. ಇಲ್ಲಿ ಅವನನ್ನೇ ನೋಡ್ತಿರ್ತಾರೆ. ಏನಪ್ಪ ಸ್ಥಿತಿ ಇದು ಅಂತ ಬಾಲಕನ ಹಾಗೆ ಹೆದರ್ತಾರೆ. ಇವರು ಬಾಲಕನಾಗಿದ್ದಾರೆ, ಅವನು ಪಿಶಾಚಿ ಗೊತ್ತಿದ್ದಾನೆ. ಶ್ರೀರಾಮಕೃಷ್ಣ ಬಾಲಕನಾಗಿ ಬಾಲಕನಂತೆ ಅವನನ್ನೇ ನೋಡ್ತಾ ಇದ್ದಾರೆ. ಏನಪ್ಪ ಇದು ಅಂತ ಆಗ ಅವನು ಕೂಡ ಇವರನ್ನೇ ನೋಡ್ತಾ ಹೇಳ್ತಾನೆ ಒಂದು ಮಾತು, ಆಮನೋ ಹಾಯ್, ಹೀಗೂ ಆಗುತ್ತೆ. ಶ್ರೀರಾಮಕೃಷ್ಣ ಏನು ಕೇಳಿಲ್ಲ, ಏನಪ್ಪ ನೀನು ಯಾರು, ನೀನು ಈ ತರ ನಾಯಿ ಜೊತೆ ಊಟ ಮಾಡ್ತಾ ಇದ್ದೀಯಲ್ಲ, ಏನ್ ಸಮಾಚಾರ ನಿಂದು ಅಂತ ಏನು ಕೇಳಿಲ್ಲ. ಆದ್ರೆ ಅವನೇ ಹೇಳ್ತಾ ಇದ್ದಾನೆ, ಆಮನೋ ಹಾಯ್, ಹೀಗೂ ಆಗುತ್ತೆ. ಹೀಗೂ ಆಗುತ್ತೆ ಅಂದ್ರೆ ಏನರ್ಥ? ಜ್ಞಾನ ದೊರೆತಾಗ ಈ ರೀತಿಯ ಸ್ಥಿತಿ ಕೂಡ ಬರುತ್ತೆ ಅಂತ. ಸುನಿಚೈವ ಶ್ವಪಾಕೇ ಚ ಪಂಡಿತ ಸಮದರ್ಶಿನ. ನಾಯಿ ಆನೆ, ನಾಯಿ ತಿನ್ನುವವನು ಅಂದ್ರೆ ಹರಿಜನ ಅಂದ್ರೆ ಹೊಲೆಯ, ಇವರೆಲ್ಲರೂ ಕೂಡ ಸಮಭಾವದಿಂದ ಕಾಣತಕ್ಕಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ ಜ್ಞಾನಿಗೆ. ಅದನ್ನೇ ಹೇಳ್ತಾನೆ ಆಮನು ಹಾಯ್. ಹೃದಯ ರಾಮ ಬಂದು ನೋಡ್ತಾನೆ, ಅವನು ಒಬ್ಬ ಜ್ಞಾನಿ ಅಂತ ಶ್ರೀರಾಮಕೃಷ್ಣ ಗೊತ್ತಾಗುತ್ತೆ. ಬಹಳ ಆನಂದ ಆಗುತ್ತೆ ಅವನಿಗೆ. ಓಡ್ತಾನೆ ಅವರ ಹತ್ರಕ್ಕೆ, ಆ ಜ್ಞಾನಿ ಹತ್ರಕ್ಕೆ. ಆಗ ಅವನು ಓಡೋಗ್ಬಿಡ್ತಾನೆ, ಜ್ಞಾನಿ ಓಡೋಗ್ಬಿಡ್ತಾನೆ. ಯಾಕೆಂತಂದ್ರೆ ಇವನು ನೋಡೋದು ಗೊತ್ತಾಗುತ್ತೆ ಅವನಿಗೆ, ಇವನು ಎಂಥವನು ಅಂತ. ಇವನ ಕಾಟವನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಓಡ್ತಾನೆ ಆತ. ಇವನು ಬಿಡದೇ ಇಲ್ಲ ಹೃದಯ ರಾಮ. ಗುಂಡು ಗುಂಡು ಗುಂಡಾಗಿದ್ದವನು ಓಡ್ತಾನೆ. ಓ ಮಹಾಶಯರೇ, ನನಗೂ ಕೂಡ ನಿಮ್ಮ ಜ್ಞಾನವನ್ನು ಕೊಡಿ. ಇವನು ಶ್ರೀರಾಮಕೃಷ್ಣ ಬಳಿಯಲ್ಲೇ ಇದ್ದಾನೆ. ಆದರೂ ಕೂಡ ಅವನಿಗೆ ಅಲ್ಲಿ ಒಂದು ಮೋಹ ಹುಟ್ಟಿದೆ, ಅವರಿಂದ ಜ್ಞಾನ ಪಡೆದೇನು ಅಂತ ಹೋಗಿ ಕೇಳ್ತಾನೆ. ಆಗ ಆತ ಹೇಳ್ತಾನೆ ಒಂದು ಮಾತು, ನೋಡು ಮೋರಿಯ ನೀರು ಗಂಗಾ ಜಲವು ಎರಡೂ ಒಂದೇ ಅಂತ ಹೇಳತಕ್ಕಂಥ ಆ ಭಾವ ನಿನಗೆ ಬಂದಾಗ ನಿನಗೆ ಜ್ಞಾನ ದೊರೆತಿದೆ ಅಂತ ತಿಳ್ಕೊ. ಮೋರಿಯ ಖಜಡಾ ನೀರು ಗಂಗೆಯ ಪವಿತ್ರ ನೀರು ಎರಡೂ ಒಂದೇ ಅಂತ ಹೇಳ್ತಕ್ಕಂಥ, ಎರಡೂ ಒಂದೇ ಸಮ ಅಂತ ಹೇಳ್ತಕ್ಕಂಥ ಆ ಭಾವನೆ ನಿನ್ನಲ್ಲಿ ಹುಟ್ಟಿದಾಗ ನಿನಗೆ ಜ್ಞಾನ ಒದಗಿದೆ ಅಂತ ತಿಳ್ಕೊ. ಅದೇ ಪಿಶಾಚವತಾದಾಗ ಅವನು ಈ ರೀತಿಯಲ್ಲಿ ಕಂಡುಕೊಳ್ತಾನೆ. ಎರಡನ್ನೂ ಕೂಡ ಸಮಭಾವದಿಂದ ಕಾಣ್ತಾನೆ. ಆಚಾರ ಅನಾಚಾರ, ಶುಚಿ ಅಶುಚಿ ಎಲ್ಲ ಒಂದೇ ಆಗಿಬಿಡುತ್ತೆ. ಅಲ್ಲಿ ಅನಾಚಾರ ಅಂತ ಹೇಳಿದ್ರೆ ವ್ಯಭಿಚಾರ ಮಾಡೋಕೆ ಹೋಗ್ತಾನೆ ತಿಳ್ಕೋಬಾರದು ದಯವಿಟ್ಟು. ಅನಾಚಾರ ಅಂತಂದ್ರೆ ಮಡಿ ಮೇಲಿಗೆ ಇತ್ಯಾದಿ ಆಚಾರಗಳನ್ನು ಮೊದಲು ಏನು ಮಾಡ್ಕೊಂಡು ಬಂದೋ ಅದೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಅರ್ಥ. ಆಚಾರ ಅನಾಚಾರ ಎಲ್ಲ ಒಂದಾಗಿಬಿಡುತ್ತೆ ಅಂತ ಹೇಳಿ ಪುಸ್ತಕದಲ್ಲಿ ಇದೆ. ಅದನ್ನು ತಿಳಿದಾಗ ತಪ್ಪು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ತಪ್ಪು ಅರ್ಥ ಮಾಡ್ಕೊಳ್ಳೋದ್ರಿಂದ ಅವರ ನಿಶ್ಚಯ ಬಿಡ್ತಾನೆ. ಈ ರೀತಿಯಲ್ಲಿ ಆ ಜ್ಞಾನಿ ಅಂತ ಹೇಳ್ತಕ್ಕಂಥವನು ನಾಲ್ಕು ಬಗೆಯಾಗಿ ವರ್ತಿಸ್ತಾನೆ ಅಂತ ಹೇಳಿದ ಮಾತ್ರಕ್ಕೆ ಯಾವ್ಯಾವನು ಆ ಥರ ಗಲೀಜು ಗಲೀಜು ಆಗಿರ್ತಾನೋ ಅವನೆಲ್ಲ ಮಹಾಜ್ಞಾನಿ ಅಂತ ನಮಸ್ಕಾರ ಮಾಡ್ಕೋಬಹುದು ಅಲ್ಲ. ಓ ಜ್ಞಾನಿಗಳಿಗೆ ನಿಮ್ಮ ನಮಸ್ಕಾರ. ಏ ಯಾರಪ್ಪ ನೀನು, ನಮ್ಗೆಲ್ಲ ಗೊತ್ತು, ಅದೆಲ್ಲ ಬಿಡಿ ಪುಟಾಟ್ಗೆ, ನಮ್ಗೆ ಗೊತ್ತು. ನೀವು ಜ್ಞಾನಿಗಳೇ, ನಾವು ವಾಚನ ವೇದದಲ್ಲಿ ಓದಿದ್ದೇವೆ. ಅದಕ್ಕೆ ನಿಜವಾದ ಜ್ಞಾನಿಯನ್ನು ಗುರುತಿಸಬೇಕಾದ್ರೆ ನಮ್ಮಲ್ಲಿ ಆ ಒಂದು ಮಟ್ಟ ಅನ್ನೋದನ್ನು ಏರಿಸಿಕೊಳ್ಬೇಕಾಗತ್ತೆ. ಮೊದಲು ಕ್ರಮಬದ್ಧವಾದಂತಹ ಆಧ್ಯಾತ್ಮಿಕ ಸಾಧನೆಯನ್ನ ಬಹಳ ಕಾಲ ಮಾಡಿ ಮಾಡಿ ಮಾಡಿ ಮಾಡಿ ಅಂತರಂಗ ಅಂತ ಹೇಳ್ತಕ್ಕಂಥದ್ದು ಪರಿಶುದ್ಧವಾದಾಗ ಮಾತ್ರವೇ ಜ್ಞಾನಿ ಅಂತ ಹೇಳ್ತಕ್ಕಂಥ ಅವನು ಯಾವನೇ ಬಗೆಯಲ್ಲಿದ್ದರೂ ಕೂಡ ಅವನನ್ನು ಗುರುತಿಸುವುದು ಸಮರ್ಥನಾಗುತ್ತಾನೆ. ಇದನ್ನು ನಾನು ನೆನ್ಪಿಟ್ಕೊಂಡಿರಬೇಕು. ಈಗ ಪರಮಹಂಸರು ತಮ್ಮ ಅವಸ್ಥೆಯನ್ನೇ ಈ ರೀತಿಯಾಗಿ ಸೂಚಿಸ್ತಾ ಇದ್ದಾರೇನೋ ಅಂತನ್ನುವ ಮಾತನ್ನು ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಬಾಲಕವತ್, ಉನ್ಮತವತ್, ಪಿಶಾಚವತ್, ಆಮೇಲೆ ಇನ್ನೇನು ಜಡವತ್, ಇದನ್ನು ವರ್ಣಿಸ್ತಿರಲ್ಲ, ಇದೆಲ್ಲ ತಮಗೂ ಬಂದಿತ್ತು, ತಮಗೂ ಅದೇ ರೀತಿ ಇದೆ ಅಂತನ್ನೋದನ್ನ ಈ ರೀತಿ ಸೂಚಿಸಿದ್ರೆ ಅಂತ ಮಹಾಸ್ತ್ರ ಮಹಾಶಯ ಬರೀತಾನೆ. ಈಗ ಶ್ರೀರಾಮಕೃಷ್ಣ ವೈಷ್ಣವ ಭಕ್ತನಿಗೆ ಹೇಳ್ತಾರೆ, ನೀನು ನಿನ್ನದು ಅಂತನ್ನುವ ಭಾವನೆಯೇ ಜ್ಞಾನ, ನಾನು ನನ್ನದು ಅಂತನ್ನುವುದೇ ಅಜ್ಞಾನ. ಜ್ಞಾನ ಈ ಭಾವನೆಯನ್ನು ತರುತ್ತೆ. ಏನದು? ಹೇ ಭಗವಂತ, ನೀನೇ ಕರ್ತ, ನಾನು ಅಕರ್ತ. ಹೇ ಭಗವಂತ, ಎಲ್ಲವೂ ನಿನಗೆ ಸೇರಿದವೆ, ದೇಹ, ಮನಸ್ಸು, ಗೃಹ, ಪರಿವಾರ, ಜೀವ, ಜಗತ್ತು, ಎಲ್ಲವೂ ನಿನಗೆ ಸೇರಿದವೆ, ಯಾವುದು ನನಗೆ ಸೇರಿದವಲ್ಲ. ಇದು ಜ್ಞಾನದ ಲಕ್ಷಣ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ದರಿಂದ ನಾವು ಕ್ಷಣ ಮಾತ್ರದಲ್ಲಿ ಜ್ಞಾನಿಗಳಾಗೋದಕ್ಕೆ ಉಪಾಯ ಸಿಕ್ಕಿದೆ. ನೀನು ನಿನ್ನದು ಅಂತ ಹೇಳಿಬಿಟ್ರೆ ಆಯ್ತು. ಆಗ ಆ ಕೇಳಿದವನಿದ್ದಾನಲ್ಲ, ಹೌದಯ್ಯ ನಂದೇ ಅಲ್ಲ, ಕೊಟ್ಬಿಡು. ಹಾಗಲ್ಲ, ಸುಮ್ಮನೆ ನಿಂದು ತಿಳ್ಕೊ, ನಾನೇ ಇರ್ತೀನಿ. ಅಲ್ಲಿಗೆ ನಮ್ಮ ನಿಜವಾದ ಜ್ಞಾನಕ್ಕೆ ಬರುತ್ತೆ. ಈ ನೀನು ನಿನ್ನದು ಅಂತ ಹೇಳ್ತಕ್ಕಂಥ ಭಾವ ಅದು ಅನುಭಾವವಾಗಿ ಬರಬೇಕು, ಮಾತಿನ ಮೂಲಕ ಅಲ್ಲ. ವಚನ ವೇದ ಓದಿದಾಗ ಇಂಥದ್ದೊಂದು ಅಂತ ಗೊತ್ತಾಗುತ್ತೆ ಅಷ್ಟೇನೆ. ಅದನ್ನ ಭಾವಿಸಿ ಭಾವಿಸಿ ಭಾವಿಸಿ ಆ ಪರಮಾತ್ಮನ ಸಾನ್ನಿಧ್ಯವನ್ನ ನಮ್ಮೊಳಗೆ ನಾವು ಕಂಡುಕೊಂಡಾಗ, ಅಂದ್ರೆ ಇನ್ನಿಲ್ಲದಷ್ಟು ಸ್ಪಷ್ಟವಾಗಿ ಕಂಡುಕೊಂಡಾಗ, ಸಂಶಯಕ್ಕೆ ಅವಕಾಶವೇ ಇಲ್ಲದಂತೆ ಕಂಡುಕೊಂಡಾಗ ನೀನು ನಿನ್ನದು ಅಂತ ಹೇಳ್ತಕ್ಕಂಥ ಭಾವ ಬರುತ್ತೆ. ನಾಗಮಹಾಶಯರು ಆ ರೀತಿಯಲ್ಲಿದ್ರು. ಆದರೆ ವಿವೇಕಾನಂದರು ಎಲ್ಲವೂ ನಾನೇ ಅಂದರು. ವಿವೇಕಾನಂದರದ್ದು ಒಂದು ಬಗೆ, ನಾಗಮಹಾಶಯರದ್ದು ಇನ್ನೊಂದು ಬಗೆ. ಅದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಆದರೆ ಇಬ್ರು ಕೂಡ ಒಂದು ಕಡೆ ಸಂಧಿಸ್ತಾರೆ ಅವರು. ಇಬ್ರು ಕೂಡ ಆ ಒಂದೇ ಗುರಿಯನ್ನು ಮುಟ್ಟಿದವರು, ನಾಗಮಹಾಶಯರು ಮತ್ತು ವಿವೇಕಾನಂದರು. ಪರಿಪೂರ್ಣತೆಯನ್ನು ಮುಟ್ಟಿದಂತಹ ಎರಡು ಶಕ್ತಿಗಳು. ಅವರ ಕುರಿತಾಗಿ ಗಿರೀಶ್ಚಂದ್ರ ಘೋಷ್ ಹೇಳಿದಂತಹ ಮಾತು ಬಹಳ ಸ್ವಾರಸ್ಯಕರವಾಗಿದೆ. ಅವನು ಹೇಳ್ತಾನೆ, ಅವನು ಬಹಳ ದೊಡ್ಡ ಸಾಹಿತಿ, ನಾಟಕಕಾರ, ನಟನಕಾರ, ಆಗಿನ ಕಾಲದ ಬಹಳ ದೊಡ್ಡ ಸಾಹಿತಿ. ಹೇಳ್ತಾನೆ, ಮಹಾಮಾಯೆ ತನ್ನ ಬಲೆಯನ್ನು ತೆಗೆದುಕೊಂಡು ಈ ವಿವೇಕಾನಂದರನ್ನ ಹಿಡಿದು ಮತ್ತೆ ಈ ಪ್ರಪಂಚದಲ್ಲಿ ತಳ್ಳಿಬಿಡಬೇಕು ಅಂತ ಹೊರಟಳು. ಆದರೆ ಸ್ವಾಮಿ ವಿವೇಕಾನಂದರು ಇನ್ನೂ ಸ್ವಲ್ಪ ದೊಡ್ಡವರಾದರು. ಮಾಯೆ ತನ್ನ ಬಲೆಯನ್ನು ಇನ್ನೂ ದೊಡ್ಡದು ಮಾಡಿದ್ರು. ಆಗ ಸ್ವಾಮಿ ವಿವೇಕಾನಂದರು ಇನ್ನೂ ದೊಡ್ಡದಾಗ್ಬಿಟ್ರು. ಕೊನೆಗೆ ಎಷ್ಟು ದೊಡ್ಡದಾಗ್ಬಿಟ್ರು ಅಂತ ಹೇಳಿದ್ರೆ ಮಾಯೆಯ ಬಲೆ ಹಿಡಿಸದೆ ಹೋಯಿತು, ಮಾಯೆ ಹೊರಟೋಗ್ಬಿಟ್ಲಂತೆ. ಹೋಗ್ಲಿ, ಇವನನ್ನಂತೂ ಹಿಡಿಯಕ್ಕಾಗಲಿಲ್ಲ, ಈ ನಾಗಮಹೇಶನಾದ್ರೂ ಹಿಡಿಯೋಣ, ಅವನು ಹೇಳ್ತಾ ಇದ್ದಾರಲ್ಲ ಭಕ್ತ ಭಕ್ತ ತಾನು ಅಂತ, ಅವನ ಭಕ್ತಿ ಎಷ್ಟಿದೆ ನೋಡೋಣ, ಮಾಯೆಯಲ್ಲಿ ಅವನನ್ನ ಮುಳುಗಿಸಿಬಿಡೋಣ ಅಂತ ತನ್ನ ಬರೆಯನ್ನು ಅಲ್ಲಿ ತಗೊಂಡು ಹೋಗಿ ಬೀಸಿದ್ಲಂತೆ. ಮಹೇಶ ಚಿಕ್ಕದಾಗ್ಬಿಟ್ಟ, ಆಕೆಯಿಂದ ಬಲೆಯ ಕಣ್ಣುಗಳಿಂದ ಹೊರಗೆ ಬಂದ್ಬಿಟ್ಟ ಅವನು. ಆಗ ಮಾಯೆ ಆ ಬಲೆಯನ್ನು ಇನ್ನೂ ಚಿಕ್ಕದಾಗಿ ಮಾಡಿ ಚಿಕ್ಕ ಚಿಕ್ಕ ಕಣ್ಣುಗಳು ಸೊಳ್ಳೆ ಪರದ ತರಹ ಮಾಡಿದೆ, ಅದಕ್ಕಿಂತಲೂ ಚಿಕ್ಕದಾಗ್ಬಿಟ್ರಂತೆ. ಇನ್ನು ಎಷ್ಟು ಚಿಕ್ಕದಾಗ್ಬಿಟ್ರು ಅಂತ ಹೇಳಿದ್ರೆ, ಅವ್ರು ಎಷ್ಟು ಸಣ್ಣ ಕಣ್ಣುಗಳ ಬಲೆ ಇದ್ರೂ ಕೂಡ ಹೊರಗಡೆ ಬಂದ್ಬಿಟ್ಟಿದ್ರಂತೆ, ಹಿಡಿಯಕ್ಕಾಗಲೇ ಇಲ್ವಂತೆ ಕೊನೆಗೂ ಕೂಡ. ಇಲ್ಲಿ ಸ್ವಾಮಿ ವಿವೇಕಾನಂದರು ಈ ನಾನು ಅನ್ನೋನ್ನ ಎಷ್ಟು ಮಟ್ಟಿಗೆ ಬೆಳೆದ್ಕೊಂಡು ಹೋದ್ರು ಅಂತ ಹೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ. ಬ್ರಹ್ಮ ಅಂತಂದ್ರೆ ಅಖಂಡ, ಅಖಂಡ ಸರ್ವವ್ಯಾಪಿ. ಹೇಗೆ ಹಿಡಿಯೋದು? ಮಾಯ ಹಿಡಿಯಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಬೆಳೆಸ್ಕೊಂಡ್ರೆ ಅಹಂಕಾರವನ್ನ ಅಲ್ಲಿವರೆಗೆ ಬೆಳೆಸ್ಕೊಳ್ಬೇಕು. ನನ್ನದು ನನ್ನದು ನಾನು ನನ್ನದು ಅಂತ ಹೇಳುವ ಹಾಗಿದ್ರೆ ಹೇಳ್ಕೊಳ್ಳಿ ಒಳ್ಳೇದು, ಆದ್ರೆ ಎಲ್ಲವೂ ನನ್ನದು ಅಂತ ಹೇಳ್ಕೊಳ್ಳಿ ಅಷ್ಟೇನೆ. ಅಮೆರಿಕದವರು ನಮ್ಮವರು, ಆಫ್ರಿಕಾದವರು ನಮ್ಮವರು, ನೀಗ್ರೋಗಳು ನಮ್ಮವರು, ಹರಿಜನರು ನಮ್ಮವರು, ಕೊಳಕು ಮಾಡ್ಕೊಂಡು ಬಂದವನು ನಮ್ಮವನು, ಎಲ್ಲರೂ ನಮ್ಮವರು ಅಂತ ಇಟ್ಕೊಳ್ತೀರೋ? ಸರಿ, ಹಾಗಾದ್ರೆ ನಮಗೆ ಬೇಕಾದವರು ಮಾತ್ರ ನಮ್ಮವರು, ಆಗಿರೋರೆಲ್ಲ ಬೇರೆ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಅದು ಪರಿಪೂರ್ಣತೆಯಲ್ಲ, ಅದು ಪರಿಪೂರ್ಣವಾದ ಅಹಂ ಆಗೋದಿಲ್ಲ. ಪರಬ್ರಹ್ಮದಲ್ಲಿ ಎಲ್ಲವೂ ಇದಾರಲ್ಲ, ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ರೊಳಗಡೆ ಬರೀ ಭಾರತ ಮಾತ್ರ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ದೇವರು ಅಂತ ಎಲ್ಲರೂ ಹೇಳೋದೆ. ಕೊನೆಗೆ ಅದು ಭಾರತದ ದೇವರು, ಅಮೆರಿಕದವರಿಗೆ ದೇವರಲ್ಲ. ಆದ್ರೆ ಈ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿಸೋ ನಾನಪ್ಪ ನಾನು ಅಂತ ಎಷ್ಟು ಹೇಳಿದ್ರು ಕೂಡ ಇಲ್ಲ ಕಣೋ, ನೀನು ಭಾರತಕ್ಕೆ ಮಾತ್ರ ಸಂಬಂಧಪಟ್ಟವನು, ನೀನು ಅಮೆರಿಕಕ್ಕೆ ಹೋಗ್ಬಿಟ್ಟು ಮೈಲಿಗೆ ಆಗಿಬಿಡುತ್ತೆ ನಿನಗೆ, ಅವರೆಲ್ಲ ಮಾಂಸ ತಿನ್ನಿಸಿಬಿಡ್ತಾರೆ ನಿನಗೆ, ಅವನನ್ನ ಬ್ರಾಹ್ಮಣರೆಲ್ಲ ಸಸ್ಯಾಹಾರಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ, ಬಾಕಿ ಉಳಿದವರು ಇನ್ನೇನು ಮಾಡಿದಾರೋ ಗೊತ್ತಿಲ್ಲ. ಸರ್ವವ್ಯಾಪಿಯವನು ಅವನು, ಇಡೀ ಜಗತ್ತನ್ನೇ ಸೃಷ್ಟಿಸಿದವನು ಅವನು, ಆದರೂ ಕೂಡ ಅವನು ನಮ್ಮ ಕೃಷ್ಣ, ಅವನು ನಮ್ಮ ಕೃಷ್ಣ. ಆದರೆ ಕೃಷ್ಣನಿಗೆ ಮಾತ್ರ ಆ ಭಾವ ಇಲ್ಲ, ಎಲ್ಲರೂ ಕೂಡ ಅವನವರೇ, ಎಲ್ಲರೂ ನನ್ನಲ್ಲೇ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾನೆ. ಬಹಳ ಸ್ವಾರಸ್ಯವಾಗಿದೆ ಭಗವದ್ಗೀತೆಯಲ್ಲಿ ಅವನ ಕೆಲವು ವಾಕ್ಯಗಳೆಲ್ಲ ಬಹಳ ಸ್ವಾರಸ್ಯವಾಗಿವೆ. ಈ ರೀತಿಯಲ್ಲಿ ಈ ನಾನು ಅಂತ ಹೇಳ್ತಕ್ಕಂಥದ್ದನ್ನೇನಾದರೂ ಬೆಳೆಸ್ಕೊಳ್ಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ, ವಿಶ್ವವ್ಯಾಪಿಯಾಗಿ ಪರಬ್ರಹ್ಮದೊಂದಿಗೆ ಲೀನವಾಗಿ ಪರಬ್ರಹ್ಮವೇ ನಾನು ಅಂತ ತಿಳಿಯುವಷ್ಟರ ಮಟ್ಟಿಗೆ ಬೆಳೆಸ್ಕೊಂಡು ಹೋಗಬೇಕು. ಅದು ಸಾಧ್ಯ ಇಲ್ವೋ? ಸುಮ್ಮನೆ ಕೈ ಮುಕ್ಕೊಂಡು ನೀನು ನೀನು ನಿನ್ನದು ಅಂತ ಹೇಳಬೇಕು, ಈ ಬಗೆಯ ವಿನಯದಿಂದ ಇರಬೇಕು ಅಂತನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದು ನಿಜವಾದ ಜ್ಞಾನದ ಲಕ್ಷಣ, ನೀನು ನಿನ್ನದು ಅಂತ ಹೇಳ್ತಕ್ಕಂಥ ಆಮಿ ಯಂತ್ರ ತುಮಿ ಯಂತ್ರಿ, ಅದನ್ನು ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ರು. ನೀವು ನಮ್ಮ ಗುರುಗಳು ಅಂತ ಹೇಳಿದ್ರೆ ಹೋಗೋ, ಯಾರು ಗುರುಗಳು? ನೀನೇ ನನ್ನ ಗುರು ಅಂತ ಬೈದ್ಬಿಡ್ತಿದ್ರು ಅವರು. ಆ ಗುರುಗಿರಿಯನ್ನ, ಆ ಅವತಾರತ್ವವನ್ನ ನೀವು ದೇವರು ಅಂತ ಹೇಳಿದ್ರೆ ಯಾವ ಮಾತನ್ನು ಕೂಡ ಅವರು ಒಪ್ಕೊಳ್ತಾ ಇರಲಿಲ್ಲ. ಈ ಬಗೆಯ ಆ ಒಂದು ವಿನಯವನ್ನ, ಹೇ ಭಗವಂತ ನಾನಲ್ಲ ನೀನು ಅಂತ ಹೇಳ್ತಕ್ಕಂಥ ಭಾವವನ್ನ ತಮ್ಮ ಜೀವನದ ಉದ್ದಕ್ಕೂ ಅವರು ತೋರಿಸಿದ್ರು. ಬಳಿಕ ಶ್ರೀರಾಮಕೃಷ್ಣ ಅಜ್ಞಾನಿ ವಿಷಯವಾಗಿ ಹೇಳ್ತಾರೆ. ಅಜ್ಞಾನಿ ಹೇಳ್ತಾನೆ, ಏನು ಭಗವಂತನೇ ಅಲ್ಲಿ ಅಲ್ಲಿ ಬಹಳ ದೂರದಲ್ಲಿ ಅಂತ ಹೇಳ್ತಾನೆ. ಅದು ನಾವಾಗಲೇ ನೋಡಿದ್ದೇವೆ. ಜ್ಞಾನಿಗೆ ಮಾತ್ರ ಗೊತ್ತಿದೆ ಭಗವಂತ ಇಲ್ಲೇ ಇದ್ದಾನೆ, ಬಹಳ ಹತ್ತಿರದಲ್ಲೇ ಇದ್ದಾನೆ, ಅಷ್ಟೇ ಅಲ್ಲ ಹೃದಯದ ಮಧ್ಯದಲ್ಲೇ ಇದ್ದಾನೆ, ಅಂತರ್ಯಾಮಿ ರೂಪದಿಂದ ಇದ್ದಾನೆ, ಪ್ರತಿಯೊಂದು ರೂಪವನ್ನು ಆತನೇ ಧರಿಸಿದ್ದಾನೆ, ಪ್ರತಿಯೊಂದು ರೂಪವನ್ನು ಆತನೇ ಧರಿಸಿದ್ದಾನೆ ಅಂತ ಜ್ಞಾನಿ ತಿಳಿತಾನೆ. ಪ್ರತಿಯೊಂದು ರೂಪ ಅಂತಂದ್ರೆ ಪಂಚಮಹಾಭೂತಗಳು, ಪಂಚಮಹಾಭೂತಗಳ ಆದಿಯಾಗಿ ಸಕಲ ಚರಾಚರಗಳು. ಇದನ್ನು ನಾವು ಭಾವಿಸೋದಕ್ಕೆ ಯೋಗ್ಯವಾದಂತಹ ವಿಷಯ, ಇದೊಂದು ಧ್ಯಾನ ಯೋಗ್ಯವಾದಂತಹ ವಿಷಯ. ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲೆಲ್ಲೂ ಅದೇ ಪರಬ್ರಹ್ಮವನ್ನು ಕಾಣ್ತಾ ಕಾಣ್ತಾ ಕಾಣ್ತಾ ಆ ಒಂದು ಅನುಭವದ ಸ್ಥಿತಿಗೆ ಒಂದು ದಿನ ನಾವು ಬರ್ತೇವೆ. ಇದನ್ನು ಉಪಾಸನೆಯಾಗಿ ತೆಗೆದುಕೊಳ್ಬೇಕು. ಕೇವಲ ಒಂದೆರಡು ದಿನಗಳಲ್ಲಿ ಈ ಒಂದು ಅನುಭವದ ಮಾತು ನಮ್ಮದಾಗೋದಿಲ್ಲ. ಶ್ರವಣ ಮಾಡಬೇಕು, ಮತ್ತೆ ಮನನ ಮಾಡಬೇಕು, ಆಮೇಲೆ ಅದೇ ಆಗಬೇಕು. ಅದೇ ಆಗುವವರೆಗೆ ಶ್ರವಣ ಮನನ, ಶ್ರವಣ ಮನನ ನಡೀತಾ ಇರಬೇಕು. ಈ ಒಂದು ಪ್ರಕ್ರಿಯೆಯನ್ನು ನಮಗೆ ಬೃಹದಾರಣಿಕ ಉಪನಿಷತ್ತು ಕೊಡುತ್ತೆ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾತಿಸವ್ಯ, ಶ್ರೋತವ್ಯ ಕೇಳಬೇಕು, ಮಂತವ್ಯ ಮನನ ಮಾಡಬೇಕು, ನಿಧಿಧ್ಯಾಸಿತವ್ಯ ಅದೇ ಆಗಬೇಕು ಅಂತ. ಅದಕ್ಕೋಸ್ಕರವೇ ಮತ್ತೆ ಮತ್ತೆ ಕೇಳಬೇಕು ಅಂತನ್ನೋದು. ಆದರೆ ಎಚ್ಚೆತ್ತ ಮನಸ್ಸಿನಿಂದ ಕೇಳಬೇಕು. ಪುರಾಣ ಶ್ರವಣ ಮಾಡಿದಾಗಲ್ಲ, ಹೂಬತ್ತಿ ಹೊಸಿತಾ ಹೊಸಿತಾ ಹೊಸಿತಾ ಪುರಾಣ ಕೇಳೋದು, ಅಥವಾ ತಂಪಾಡಿ ತಾವು ಹರಡೋದು, ಅವರು ಭಾಗವತರು ಅವರು ಅವ್ರ ಪಾಡಿಗೆ ಅವರು ಒಟ್ಟುಗುಟ್ಟೋದು. ಈ ರೀತಿಯಲ್ಲಿ ಪುರಾಣ ಶ್ರವಣ ಅದರಿಂದ ಏನೂ ಕೆಲಸಕ್ಕೆ ಬರೋದಿಲ್ಲ, ಅದರಿಂದ ಏನೂ ಆಗೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಆದರೆ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಕೇಳಿಕೊಂಡು ಸರಿಯಾದ ರೀತಿಯಲ್ಲಿ ಭಾವಿಸ್ತಾ ಮತ್ತು ಪರಿಶುದ್ಧತೆಗಾಗಿ ಭಾವಿಸ್ತಾ, ಯಾಕೆಂತಂದರೆ ತಿಳಿ ಮನದಿಂದ ಮಾತ್ರವೇ ಸ್ಪಷ್ಟವಾದ ಅರಿವು, ತಿಳಿ ಮನದಲ್ಲಿ ಮಾತ್ರವೇ ಸ್ಪಷ್ಟವಾದ ಅರಿವು. ಅದಕ್ಕೋಸ್ಕರವೇ ನಿಸ್ವಾರ್ಥತೆ, ಕಾಮಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳ ರಾಹಿತ್ಯ ಅಂದರೆ ಇಲ್ದಿರತಕ್ಕಂತಹ ಸ್ಥಿತಿ, ಇದನ್ನೆಲ್ಲ ನಾವು ತಂದುಕೊಳ್ಬೇಕಾಗುತ್ತದೆ. ನಿರ್ಮೋಹ ಅದನ್ನೆಲ್ಲ ತಂದುಕೊಳ್ಬೇಕಾಗತ್ತೆ ಮನಸ್ಸಿನಲ್ಲಿ. ಈ ರೀತಿಯಲ್ಲಿ ಮನಸ್ಸನ್ನು ಶುದ್ಧವಾಗಿಸಿಕೊಳ್ತಾ ಆಗಿಸಿಕೊಳ್ತಾ ಆಗಿಸಿಕೊಳ್ತಾ ಆ ಒಂದು ಪ್ರಕಾಶವನ್ನು ನಮ್ಮೊಳಗೆ ನಾವು ಕಾಣಬಹುದು. ಆಗ ನಮಗೆ ಗೊತ್ತಾಗ್ತದೆ ಅದೇ ಪರಬ್ರಹ್ಮ ವಸ್ತುವೇ ಈ ಜಗತ್ತಿನಲ್ಲಿ ಆಟವಾಡ್ತಾ ಇದೆ ಅಂತ. ಖೇಲತಿ ಬ್ರಹ್ಮಾಂಡೇ ಭಗವಾನ್, ಖೇಲತಿ ಬ್ರಹ್ಮಾಂಡೇ ಹಂಸಸ್ಸೋಹಂ ಹಂಸಸ್ಸೋಹಂ ಹಂಸಸ್ಸೋಹಂ ಸೋಹಮಿತಿ ಪರಮಾತ್ಮಾಹಂ ಪರಿಪೂರ್ಣೋಹಂ ಬ್ರಹ್ಮೈವ ಅಹಂ ಅಹಂ ಬ್ರಹ್ಮ ಇತಿ. ತ್ವಕ್ ಚಕ್ಷು ಶ್ರುತಿ ಜಿಹ್ವಾ ಘ್ರಾಣೇ ಪಂಚವಿಧ ಪ್ರಾಣೋಪಸ್ಥಾನೇ ಖೇಲತಿ ಬ್ರಹ್ಮಾಂಡೇ ಶಬ್ದಸ್ಪರ್ಶರಸಾಧಿಕ ಮಾತ್ರೇ ಸಾತ್ವಿಕ ರಾಜಸ ತಾಮಸ ಮಿತ್ರೇ ಬುದ್ಧಿ ಮನಶ್ಚಿತ್ತಾಹಂಕಾರೇ ಭೂ ಜಲ ತೇಜೋ ಗಗನ ಸಮೀರೇ. ಸಮೀರ ಅಂದರೆ ಗಾಳಿ. ಈ ಪಂಚಭೂತಗಳಲ್ಲೂ ಕೂಡ ಖೇಲತಿ ಬ್ರಹ್ಮಾಂಡೇ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಹಂಸಸೋಹಂ ಹಂಸಸೋಹಂ ಹಂಸಸೋಹಂ ಹಂಸಸೋಹಂ ಹಂಸಸೋಹಂ ಸೋಹಮಿತಿ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಬುದ್ಧಿ ಮನಶ್ಚಿತ್ತಾಹಂಕಾರೇ ಬುದ್ಧಿ ಮನಶ್ಚಿತ್ತಾಹಂಕಾರೇ ಭೂಜಲ ತೇಜೋ ಗಗನ ಸಮೀರೇ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಪರಮಹಂಸ ರೂಪೇಣ ವಿಹರ್ತಾ ಪರಮಹಂಸ ರೂಪೇಣ ವಿಹರ್ತಾ ಬ್ರಹ್ಮಾ ವಿಷ್ಣು ರುದ್ರಾದಿಕ ಕರ್ತಾ ಖೇಲತಿ ಬ್ರಹ್ಮಾಂಡೇ ಭಗವಾನ್ ಖೇಲತಿ ಬ್ರಹ್ಮಾಂಡೇ ಅಂತ ಇಲ್ಲಿಯವರೆಗೆ ಹೇಳಿ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.